ನಮ್ಮ ದೇಶ ರಕ್ತ ಸಿಕ್ತವಾಗುವುದನ್ನು ನಾನು ನೋಡಲಾರೆ. ಸತ್ಯ ಅಹಿಂಸೆ ನಮ್ಮ ಉಸಿರಾಗಿರಲಿ, ಉಸಿರಾಗಿರಲಿ, ಉಸಿರಾಗಿರಲಿ. ರಚಿಸಿದ ಸಂವಿಧಾನ ದೀನ ದಲಿತರ ಉದ್ಧಾರಕ್ಕಾಗಿ ಹೊರತು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ದಕ್ಕ ಕೂಡದು, ದಕ್ಕ ಕೂಡದು, ದಕ್ಕ ಕೂಡದು. ಇಲ್ಲಿಗೆ ಈ ಗೀತಗಾಯನ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕೇಂದ್ರೀಯ ವಿದ್ಯಾಲಯ ಹಾಸನದ ಪ್ರಾಂಶುಪಾಲರಾದ ಶ್ರೀ ಸಿ ವಾಲ್ಮೀಕಿ ಸರ್ ಹಾಗೂ ವಿವಿ ಭಟ್ ಸರ್ ಇವರಿಗೂ, ಸತ್ಯನಾರಾಯಣ್ ಸರ್ ಇವರಿಗೂ, ಗೀತಗಾಯನ ಅಭ್ಯಾಸ ಮಾಡಿಸಿದ ಸಂಗೀತ ಶಿಕ್ಷಕರಾದ ಜಿ ಎಚ್ ನಾಗರಾಜ್ ಸರ್ ಮತ್ತು ಹಿನ್ನೆಲೆಯಲ್ಲಿರುವ ಯದು ವೈಷ್ಣವ್ ಮತ್ತು ಧನುಷ್ ಇವರಿಗೂ ಹಾಗೂ ಕೇಂದ್ರೀಯ ವಿದ್ಯಾಲಯ ಹಾಸನ ಇಲ್ಲಿನ ಎಲ್ಲಾ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಬ್ಯಾಂಕ್ ಖಾತೆಯ ಒಟಿಪಿ, ಎಟಿಎಂ ಕಾರ್ಡ್ ಸಂಖ್ಯೆ, ಸಿವಿವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅನಧಿಕೃತ ಅಪ್ಲಿಕೇಶನ್ ಅನ್ನು ಎಂದಿಗೂ ಸ್ಥಾಪಿಸಬೇಡಿ ಅಥವಾ ನಿಮ್ಮ ಇಮೇಲ್ ಅಥವಾ ಎಸ್ಎಂಎಸ್ ನಲ್ಲಿ ಬಂದಿರುವ ಯಾವುದೇ ಅನುಮಾನಾಸ್ಪದ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ. ಬ್ಯಾಂಕ್ ಅಧಿಕಾರಿಗಳು ಎಂದಿಗೂ ಕೆವೈಸಿ ಅಥವಾ ಪ್ಯಾನ್ ಕಾರ್ಡ್ ವಿವರಗಳನ್ನು ಕೇಳುವುದಿಲ್ಲ. ಕರೆ ಅಥವಾ ಎಸ್ಎಂಎಸ್ ಮೂಲಕ ಯಾವುದೇ ಅನಧಿಕೃತ ಡಿಜಿಟಲ್ ವಹಿವಾಟಿನ ಬಗ್ಗೆ ಟೋಲ್ ಫ್ರೀ ಸಂಖ್ಯೆ 1800 111 109 ನಲ್ಲಿ ದೂರು ನೀಡಿ. ಸೈಬರ್ ಕ್ರೈಮ್ .gov.in ನಲ್ಲಿ ಸೈಬರ್ ವಂಚನೆಯನ್ನು ವರದಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ 1930 ಗೆ ಕರೆ ಮಾಡಿ. ಕಸ್ಟಮರ್ ಅವೇರ್ನೆಸ್ ಇನಿಷಿಯೇಟಿವ್ ಬೈ SBI. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಡಿಮೆ ಹಿಡುವಳಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಹಿರೇಬೀಳ್ತಿಯ ಪ್ರಗತಿಪರ ಕೃಷಿಕ ಎಚ್.ಎ. ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ. ಮಧುಸೂದನ್. ಪ್ರೀತಿಯ ಕೆಳಗೊರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಹಿರೇಬೀಳ್ತಿ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಶಿವಕುಮಾರ್ ಅವರು. ಶಿವಕುಮಾರ್ ಅವರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅತ್ಯಂತ ಕಡಿಮೆ ಹಿಡುವಳಿ ಅವ್ರಿಗಿದೆ. 1 ಎಕರೆ 8 ಗುಂಟೆಯಷ್ಟು ಜಮೀನಿದೆ. ಈ 1 ಎಕರೆ 8 ಗುಂಟೆಯಲ್ಲಿಯೂ ಕೂಡ ಏನೆಲ್ಲ ಸಮಗ್ರ ಕೃಷಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ಈಗ ಅವರಿಂದ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಸರ್. ಶಿವಕುಮಾರ್, ಎಷ್ಟು ವರ್ಷ ನಿಮ್ಗೆ ವಯಸ್ಸು? ನಮಗೆ 36 ವರ್ಷ ಸರ್. ಏನ್ ಓದಿದ್ರಿ ತಾವು? ಸರ್, ನಾನು 8ನೇ ಕ್ಲಾಸ್ ಫೇಲು. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಆಸಕ್ತಿ ಅವತ್ತಿರ್ಲಿಲ್ಲ. ಇವತ್ತು ಓದ ಆಸೆ, ಓದಕ್ ಆಗಲ್ಲ, ಏಜ್ ಮುಗ್ದೋಯ್ತು. ಅವತ್ ನಮಗ್ ಗೊತ್ತಾಗ್ಬಿಟ್ಟಿದ್ರೆ ಓದ್ಬಿಟ್ಟು ಬಾಳ ಮಟ್ಟಕ್ಕೆ ಬೆಳಿಬಹುದು ಅನ್ನೋ ಒಂದಿತ್ತು. ಅಂದ್ರೆ ಅವತ್ ನಾನು ಓದಿರ್ ಮೋಸ್ಟ್ಲಿ ಇವತ್ತು ನಿಮ್ಗೆ ಕೈ ಸಿಕ್ತಿರ್ಲಿಲ್ವೇನೋ ಅಂತ ಅನ್ಕತ್ತೀನಿ ನಾನು. ಕೃಷಿಕರ ಆಯ್ತಿತ್ತಲ್ಲ ನಾನು ಅವತ್ತು ಓದ್ಲಿಲ್ಲ ಆಗಿ ಇವತ್ತು ನಾನು ಒಂದು ಜೇನು ಮತ್ತೆ ಒಂದು ಮೀನು ಒಂದು ಕೋಳಿ ಇನ್ನು ಮೇಕೆ ಇವೆಲ್ಲಾನು ಮಾಡ್ಕೊಂಡು ನಿಮ್ಗೆ ಕೈಗೆ ಸಿಕ್ಕಿದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸಿಕ್ಕಿದ ಸಂತೋಷನೇ ಆಯ್ತು. ಏನು ಓದ್ಲಿಕ್ಕೆ ಅಡೆತಡೆ ಇತ್ತೋ ಅಥವಾ ನಿಮ್ಗೆ ಓದೋ ಅಂತ ಆಸಕ್ತಿ ಇರ್ಲಿಲ್ವಾ? ಇಲ್ಲ ಸರ್, ಅಡೆತಡೆ ಏನು ಇರ್ಲಿಲ್ಲ. ಬಡತನ ಆದ್ರೂ ನಮ್ಮನೇಲಿ ಕೂಲಿ ಮಾಡ್ಕೊಂಡಾದ್ರು ಓದಿಸ್ತೀನಿ ಅನ್ನೋ ಒಂದು ಇತ್ತು. ಆದ್ರೆ ನಮ್ಗೇನಪ್ಪ ಅಂದ್ರೆ ಅವತ್ತಿಂದೆಲ್ಲ ಹುಡುಗಾಟ, ಈಗ ಇವತ್ತಿಗೂ ಅದೇ ಇದೆ. ಮಕ್ಳುಗಳಲ್ಲಿ ನೋಡ್ಬೋದು ನೀವು, ಓದಿ ಅಂದ್ರೆ ಓದಲ್ಲ, ಅವ್ರದೇ ಒಂದು ಏನೋ ಮೊಬೈಲ್ ಹಿಡ್ಕೊಂಡು ವಾಟ್ಸಪ್ ನೋಡೋದು, ಆಮೇಲೆ ಯಾವ್ದೋ ಗೇಮ್ ಆಡೋದು ಇವೆಲ್ಲ ಮಾಡ್ತಾರೆ. ನಮ್ಗೆ ಅವಾಗ ಇವೆಲ್ಲ ಇರ್ಲಿಲ್ಲ. ಗೋಲಿ ಆಡೋದು, ಬುಗುರಿ ಆಡೋದು, ಇನ್ನ ಇಳಿದಾಂಡ ಆಡೋದು, ಈ ಆಟ ಈ ಇದ್ರಲ್ಲಿ ನಾವು ತೊಡಿಕೊಂಡು ಇನ್ನ ಮನೇಲಿ ಆಡೋ ಕುರಿ ಎಮ್ಮೆ ಅವತ್ತಿನ ಇದ್ದು ಅವು ಮಾಡ್ಕೊಂಡ್ ಬರ್ತಿದ್ದು. ಬಿಟ್ರೆ ಮನೇಲಿ ಏನ್ ತೊಂದ್ರೆ ಇಲ್ಲ, ಓದಕ್ ರೆಡಿ ಇದ್ರು, ನಾವೇ ಓದಕ್ಕೆ ರೆಡಿ ಇರ್ಲಿಲ್ಲ ಅವತ್ತು. ಈಗ ಓದೋದನ್ನ ಬಿಟ್ಟ ಮೇಲೆ ಏನ್ ಕೆಲಸ ಮಾಡಕ್ ಶುರು ಮಾಡಿದ್ರಿ? ಸರ್, ನಾನು ಓದೋದ್ ಬಿಟ್ಟ ಮೇಲೆ ಬಾಂಬೆಗೆ ಹೋದೆ. ಬಾಂಬೆಲಿ ಹೋಟ್ಲು ಲೈನ್ ಮಾಡ್ಕೊಂಡು ಮುಗಿಸ್ಕೊಂಡ್ ಬಂದ ನಂತರ, ಇಲ್ಲ ನಮ್ಗೆ ಹೋಟ್ಲು ಲೈನ್ ಯಾಕೆ ಸರಿಯಾಗಲ್ಲ, ನಾನು ಊರಿಗೆ ಹೋಗಿ ರೈತರು ಕೆಲಸನೇ ಮಾಡ್ಬೇಕು ಅಂತೇಳಿ ಬಂದು, ನಾನು 1 ಎಕರೆ 7 ಕುಂಟೆಗೆ ಕಬ್ಬಿತ್ತು. ಆ ಮೂಮೆಂಟಲ್ಲಿ ನಮ್ಮ ಕಬ್ಬ ತಗೊಳ್ಳಿರಲಿಲ್ಲ, ಅದನ್ನೆಲ್ಲ ಟ್ರ್ಯಾಕ್ಟರ್ ಮಾಡಿ ಎಳಿಸಿ ನಾನು ಜೋಳ ಹಾಕಿ ನಂತರ ತರಕಾರಿ ಬೆಳ್ಕೊಂಡು ಹಂಗೆ ಬಂದೆ. ಮಾತ್ರ ಏನಾಯ್ತು, ನಮ್ದು ಈ ದುಡ್ಡು ಮತ್ತೆ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನೋ ಮೂಮೆಂಟ್ ಹೋದಾಗ ನಮ್ಮ ಫ್ರೆಂಡು ಇದ್ದವ್ರು ಏನಂದ್ರು, ರೇಷ್ಮೆ ಮಾಡಿಬಿಡಿ, ರೇಷ್ಮೆ ಮಾಡಿದ್ರೆ ಭಾರಿ ಚೆನ್ನಾಗಿರುತ್ತೆ, ಅತಿ ವೇಗದಲ್ಲಿ ದುಡ್ಡು ಮಾಡ್ಬೋದು ಫಾಸ್ಟ್ ಆಗಿ ಅಂತ ಅಂದು ಇದನ್ನ ಹೇಳಿದ್ರು. ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾವು ರೇಷ್ಮೆನೂ ಮಾಡ್ದೋ. ರೇಷ್ಮೆ ನಮ್ಗೆ ಒಳ್ಳೆ ಅನುಕೂಲ ಆಯ್ತು. ರೇಷ್ಮೆ ಸಂಘ ಮಾಡದಂತದ್ರಲ್ಲಿ ನಮ್ಗೆ ವಿಜಯ ಅಂಗಡಿಯವ್ರನ್ನ ನಾವು ಸಂಪರ್ಕ ಮಾಡ್ದೋ. ಅವರು ಜೇನು ಬಗ್ಗೆ ಮಾತಾಡ್ತಿದ್ರು. ಮಾತಾಡಿದಾಗ, ಸರ್ ನಾವು ಮಾಡ್ಲೇಬೇಕು ಜೇನ ಅಂತ ಹೋದಾಗ, ಹಾಸನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೇ ಒಂದು ಬಾಕ್ಸ್ ಕಲೆಕ್ಟ್ ಮಾಡಿ ನಾನು 1 ಬಾಕ್ಸಿಂದ ಸ್ಟಾರ್ಟ್ ಮಾಡಿದೆ ಸರ್. ನನ್ನ ಹತ್ರ ಇವತ್ತು 18 ಬಾಕ್ಸ್ ಇದೆ. 18 ಬಾಕ್ಸಲ್ಲಿ 14 ಬಾಕ್ಸ್ ಇದೆ, 4 ಬಾಕ್ಸಲ್ಲಿ ಇಲ್ಲ. ಮತ್ತೆ ನಾನು ತೋಟಗಾರಿಕೆಗೆ ಅರ್ಜಿ ಕೊಟ್ಟು ನನಗೆ 70 ಬಾಕ್ಸ್ ನನ್ನೇ ಹ್ಯಾಂಡ್ ಓವರಿಗೆ ಕೊಟ್ಟರು ಫೀಲ್ಡ್ ಅಲ್ಲಿ. ಅದನ್ನ ಸುಮಾರು ರೈತರಿಗೆ 10 ಬಾಕ್ಸ್, 5 ಬಾಕ್ಸ್ ಈ ತರ ಹಂಚಿ ಎಲ್ಲಾ ರೈತರಿಗೂ ಜೇನ್ ಮಾಡಿ ಅಂತ ಅಂದ್ಬಿಟ್ಟು ಜೇನಿಂದ ನಾನು ಏನಕಪ್ಪ ಅಂದ್ರೆ ಇವತ್ತು ನನ್ನ ಹತ್ರ 14 ಬಾಕ್ಸ್ ನಾನು ಇವತ್ತು ಆಕಾಶವಾಣಿಗೆ ಬಂದಿದ್ದೀನಿ, ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದೆ, ಬೆಂಗಳೂರು ಜಿ ಕೆ ವಿಕೆಯಲ್ಲಿ ಸನ್ಮಾನ ಕೂಡ ನಡೆಯಿತು ನಂದು, ಪ್ರಗತಿಪರ ಪ್ರಶಸ್ತಿಪರ ಯುವ ರೈತ ಅಂತೇಳಿ. ಅದಕ್ಕೆಲ್ಲ ಕಾರಣ ಹೇಳ್ಬೇಕು ಅಂದ್ರೆ ನಂದು ಜೇನುನೇ. ಜೇನು ಏನಪ್ಪ ಅಂದ್ರೆ ಇವತ್ತು ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಮನೆಗೆ ಒಂದು ಜೇನು, ಒಂದು ಅರಳಿ ಮರ ಇಲ್ಲ ಅಥವಾ ಒಂದು ಆಲದ ಮರ ಇದ್ದದೊಂದು ಮರಗಳನ್ನ ಇಟ್ಕೊಳ್ಳಿ. ಈಗ ಕೆಲವರು ಹೇಳ್ತಾರೆ, ಮರಗಳು ಇದೆ ಸರ್ ನನ್ನ 50 ಮರ ಇದೆ 100 ಮರ ಇದೆ, ಏನ್ ಮರ ಇದೆ ಅಂದ್ರೆ ತೆಂಗಿನ ಮರ ಇದೆ ಅಂತಾರೆ. ನಮ್ಗೆ ತೆಂಗಿನ ಮರಗಿಂತ ಒಂದ್ ಅದ್ರ ಮಧ್ಯಲಿ ಒಂದ್ ಅರಳಿ ಮರ ಇಟ್ಕೊಂಡ್ರೆ ಅದ್ರ ಸಿಗಂತ ವಾತಾವರಣ ಬೇರೆದ್ರಲ್ಲಿ ಬರಲ್ಲ ಸರ್. ಹಂಗಾಗಿ ನಾನು ಈಗ ಜೇನ್ ಮಾಡಿದೆ. ಜೇನ್ ಮಾಡಿದ್ಮೇಲೆ ಅದೇ ರೀತಿ ಕೃಷಿ ಹೊಂಡ ಮಾಡ್ಕೊಂಡು ನೀರಿನ ಪ್ರಾಬ್ಲಮ್ ಆಯ್ತು. ಕೃಷಿ ಹೊಂಡ, ಕೃಷಿ ಭಾಗ್ಯದಲ್ಲಿ ನಮಗೆ ಕೃಷಿ ಹೊಂಡ ಕೊಟ್ರು. ಅದಕ್ಕೊಂದು 1.5 ವರ್ಷ ಮೀನ್ ಬಿಟ್ಟಿದ್ದೀನಿ, 1 ವರ್ಷ ಕಟ್ಲಾ ಬಿಟ್ಟಿದೀನಿ, 1 ವರ್ಷ ರವು ಬಿಟ್ಟಿದ್ದೀನಿ, 1 ವರ್ಷ ಕಾಮನ್ ಕರ್ಬ್ ಬಿಟ್ಟಿದ್ದೀನಿ. ಇನ್ನು ಅದೇ ರೀತಿ ಅದರಲ್ಲಿ ರೇಷ್ಮೆಗೂ ನೀರಾಗುತ್ತೆ, ನಮಗೆ ಮೀನಿಗೂ ಆಯಿತು. ಅದ್ರ ಜೊತೆಗೆ ಜೇನ್ ಮಾಡ್ಕೊಂಡಿದ್ದೀನಿ, 20 ಮೇಕೆ ಮಾಡ್ಕೊಂಡಿದ್ದೀನಿ, 1-2 ಎಮ್ಮೆ ಮಾಡ್ಕೊಂಡು 2 ಎಮ್ಮೆಲಿ 100 ಎಮ್ಮೆ ಮಾಡ್ಕೊಂಡಿದ್ದೀನಿ, 1 ನಾಟಿ ಎಮ್ಮೆ ಇದೆ, ಒಂದ್ ಜೊತೆ ನಾಟಿ ಕರುಗಳಿದೆ ಹಸುಗಳು. ಜೊತೆಗೆ 50-100 ಕೋಳಿ ಮಾಡ್ಕೊಂಡಿದ್ದೀನಿ, 5-6 ತರ 10 ತರ ಮಿಕ್ಸರ್ ತಳಿಗಳು ಮಾಡ್ಕೊಂಡಿದ್ದೀನಿ. ಟರ್ಕಿ ಇರ್ಬೋದು, ಸಿಲ್ಕಿ ಇರ್ಬೋದು, ಕಡಕ್ನಾಥ್ ಇರ್ಬೋದು, ಸುವರ್ಣಧಾರ ಇರ್ಬೋದು, ಕಾವೇರಿ ಗೋಲ್ಡು, ಗಿರಿರಾಜ, ಬೆಂಕಿ ಕೋಳಿ, ಬಾತ್ಕೋಳಿ ಈ ತರ ಕೋಳಿ ಸಾಕೊಂಡಿದ್ದೀನಿ, ಜೊತೆ ನಾಯಿ ಎಲ್ಲಾನು ಮಾಡ್ಕೊಂಡಿದ್ದೀನಿ. ನಮ್ಗೊಂಥರ ಕೃಷಿ ಪ್ರಪಂಚ ಭಾರಿ ಚೆನ್ನಾಗಿದೆ ಸರ್. ನಮ್ಗೆ ಈಗಲೂ 1 ಎಕರೆ 7 ಕುಂಟೆ ಜಮೀನು ಇರೋದು? ಹೌದು ಸರ್, 1 ಎಕರೆ 7 ಕುಂಟೆ ಇರೋದು. ನಾನೇನ್ ಮಾಡ್ತೀನಿ, 1 ವರ್ಷಕ್ಕೆ ಈ ಗ್ರಾಮದಿಂದ 1-5 ಎಕರೆ 6 ಎಕರೆ ಜಮೀನು ಹರಾಜ್ ಮಾಡ್ತಾರೆ. ದೇವ್ರ ಜಮೀನು ಅದು, ಅದನ್ನೇನ್ ಮಾಡ್ತಾರೆ, 1 ವರ್ಷ ಮಾತ್ರ ಬೆಳ್ಕೋಬಹುದು ಸೀಮಿತ. 1 ವರ್ಷದ್ಮೇಲೆ ಮತ್ತೆ ಹರಾಜ್ ಮಾಡ್ತಾರೆ. ಆದ್ರೆ ನಮ್ಗೆ ಆಗ್ಬೋದಿಲ್ಲ, ಬೇರೆಯವ್ರಿಗಾಗ್ಬೋದು. ಆ ಜಮೀನಲ್ಲಿ ಜೋಳ ಆಗ್ಬೋದು, ರಾಗಿ ಆಗ್ಬೋದು, ತರಕಾರಿ ಆಗ್ಬೋದು, ಹೂವಿನ ಗಿಡ ಆಗ್ಬೋದು, ಇಂಥದ್ದೆಲ್ಲ ಮಾಡ್ತೀನಿ ಸರ್. ನಮ್ಮ ಈ 1 ಎಕರೆ 7 ಕುಂಟೆನಲ್ಲಿ ಏನೇನು ಬೆಳೆ ಇಟ್ಟಿದ್ದೀರಿ? ಸರ್, ಈಗ 1 ಎಕರೆ 7 ಕುಂಟೆಲಿ ರೇಷ್ಮೆ ಇದೆ, ಸ್ವಲ್ಪ ಬಾಳೆ ಮಾಡ್ಕೊಂಡಿದ್ದೀನಿ, 1-6 ತೆಂಗಿನ ಮರ ಮಾಡ್ಕೊಂಡಿದ್ದೀನಿ. ಪೂರ್ತಿ ಹೇಳ್ಬೇಕು ಅಂದ್ರೆ ರೇಷ್ಮೆ, ದನ ಕರುಗಳಿಗೆ ಮೇವ್ ಮಾಡ್ಕೊಂಡಿ ಸರ್. ಬೋಧಗಳಲ್ಲಿ ರೇಷ್ಮೆ 1 ಎಕರೆಗೆ ಹಾಕೊಂಡಿದ್ದೀರಿ? 1 ಎಕರೆ 7 ಕುಂಟೆಗೆ ಹಾಕೊಂಡಿದ್ದೀನಿ ಸರ್. ಅಷ್ಟಕ್ಕೂ ಹಾಕೊಂಡಿದ್ರೆ ಬದನಲ್ಲಿ ಮಾತ್ರ ಬೇರೆ ತರ ಈ ತರ ಮಾಡ್ಕೊಂಡಿದ್ದೀನಿ ಸರ್. ರೇಷ್ಮೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಶಿವಕುಮಾರ್? ನಾನಲ್ಲೇ 1-7 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ರೇಷ್ಮೆನ. ಏನ್ ಪ್ರೇರಣೆ ನಿಮ್ಗೆ ರೇಷ್ಮೆ ಬೆಳಿಲಿಕ್ಕೆ? ಸರ್, ಅದೇ ಈಗ ನಮ್ಗೆ ಜೋಳ ಅದು ಕಬ್ಬು ಎಲ್ಲ ಮಾಡ್ಕೊಂಡು ನಮ್ಗೆ ಲೇಟ್ ಇದಾಗೋದು, ಅದ್ರಲ್ಲಿ ಚೆನ್ನಾಗಿ ಅಮೌಂಟ್ ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋ ಇದ್ರಲ್ಲಿ ಇದು ಮಾಡ್ಕೊಂಡು ರೇಷ್ಮೆ ಮಾಡ್ಕೊಂಡು ರೇಷ್ಮೆಲಿ ಒಳ್ಳೆ ಅನುಕೂಲ ಇದೆ ಸರ್. ರೈತರುಗಳು ಮಾಡಿದ್ರೆ ಅದನ್ನ ಅನ್ವಯಿಸ್ಕೊಂಡ್ರೆ ಒಳ್ಳೆ ಬೆಳೆ, ಸೋಮೇರಿ ಬಿದ್ರೆ ಅದರಂತ ಸೋಮೇರಿ ಬೆಳೆ ಇನ್ನು ಬೇರೆ ಇರಲ್ಲ ಸರ್. ಅದ್ರಲ್ಲಿ ರೇಷ್ಮೆನಲ್ಲೂ ಕೂಡ ಭಾರಿ ಯಶಸ್ಸನ್ನ ಸಂಪಾದನೆಯನ್ನ ಮಾಡಿರ್ತಕ್ಕಂಥವ್ರು ಅಂತ ಅಂದ್ರೆ 100 ಮೊಟ್ಟೆ ಇಟ್ಟರೆ 100 ಕೆಜಿ ಗೂಡನ್ನೇ ಬೆಳಿತೀರ, ಹೇಗೆ ಸಾಧ್ಯ ಆಗ್ತಾ ಇದೆ ಅದು? ಸರ್, ಏನಿಲ್ಲ ಸರ್, ಅದು ನಾವು ನಮ್ಮ ಕೈಲೇ ಇದೆಯಲ್ಲ. ಈಗ ಏನಾಗುತ್ತೆ, ಹೋಗೋದು ಅಂಗಡಿ ಗೊಬ್ಬರ ತರೋದು ಹಾಕೋದು, ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಅದು ಸೊಪ್ಪು ನೋಡಕ್ಕಂಡು ಹೆಂಗ್ ಕಾಣುತ್ತೆ ಅಂದ್ರೆ, ಈಗ ದೂರದ ಬೆಟ್ಟ ನುಣುಪು ಅನ್ನಂಗೆ ಸೊಪ್ಪು ಭಾರಿ ಚೆನ್ನಾಗಿ ಕಾಣುತ್ತೆ. ಆದ್ರೆ ಹುಳುಗಳು ತಿನ್ಬೇಕಾರಲ್ಲ ಸರ್, ಅದು ಸೊಪ್ಪು ಅಷ್ಟು ಕ್ವಾಲಿಟಿ ಇರಲ್ಲ. ಅದರಿಂದ ನಾವೇನ್ ಮಾಡ್ತೀನಿ ಸರ್, ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀನಿ. ಎರೆಹುಳು ತೊಟ್ಟಿ ಮಾಡ್ಕೊಂಡು ಎರೆಹುಳು ಗೊಬ್ಬರನ ಜಾಸ್ತಿ ಇದು ಮಾಡ್ತೀನಿ ಸರ್. ಮನೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀನಿ, ಆದಷ್ಟು ಅಂಗಡಿ ಗೊಬ್ಬರನ ಕಡಿಮೆ ಮಾಡಿದೀವಿ ಸರ್. ಹಂಗಾಗಿ ಏನಾಗಿದೆ, ಅದು ನಮಗೆ ಸೊಪ್ಪು ಕ್ವಾಲಿಟಿ ಭಾರಿ ಚೆನ್ನಾಗಿದೆ. ಆ ಸೊಪ್ಪು ಕ್ವಾಲಿಟಿ ಇರೋದ್ರಿಂದ ನಮಗೆ 100 ಮೊಟ್ಟೆ ಇಟ್ಟರೆ 100 ಕೆಜಿ ಗೂಡು ಬರೋ ಅಂತ ಚಾನ್ಸಸ್ ಇದೆ ಸರ್ ಅದರಲ್ಲಿ. ಎರೆಹುಳ ಗೊಬ್ಬರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವಲ್ಲೇ 3 ವರ್ಷದಿಂದ ಎರೆಹುಳ ಗೊಬ್ಬರ ಮಾಡ್ತಾ ಇದೀನಿ ಸರ್ ನಾನು. ಹೇಗೆ ಅನುಕೂಲ ಮಾಡ್ಕೋತೀರಾ ಅದರಿಂದ? ಸರ್ ಈಗ ಏನಿದೆ, ನನಗೆ ರೇಷ್ಮೆ ಬೆಳೆದಂತ ವೇಸ್ಟ್ ನಾನು ಏನ್ ಮಾಡ್ತೀನಿ, 2 ತೊಟ್ಟಿ ಮಾಡ್ಕೊಬಿಡಿನಿ ಸರ್. ಅದನ್ನು ನನಗೆ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಒಂದು ಮುಗಿತಿದಂಗೆ ಇನ್ನೊಂದಕ್ಕೆ ಸರ್ ನಾನು ಸ್ಟೋರೇಜ್ ಮಾಡ್ಕೊಬಿಡ್ತೀನಿ. ಇದಾಯ್ತಿದಂಗೆ ಅದು, ಅದಾಯ್ತಿದಂಗೆ ಇದನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದನ್ನ ಎರೆ ಗೊಬ್ಬರದಿಂದ ಏನೇನು ಉಪಯೋಗ ಸರ್? ಈಗ ನಾವು ಅಂಗಡಿಯಿಂದ ತರೋದ್ ಗೊಬ್ಬರ ತಪ್ಪಿತು, ಮತ್ತೆ ನಮ್ಗೆ ಒಳ್ಳೆ ಕ್ವಾಲಿಟಿ ಸಿಕ್ತು. ನಮ್ಗೆ ಈಗ ಏನಾಗುತ್ತೆ, ಆರ್ಗಾನಿಕ್ ಅಂತ ಹೇಳ್ತೀವಿ, ಆರ್ಗಾನಿಕ್ ಇನ್ ನಮ್ಮಲ್ಲೇ ಇದೆ. ಈಗ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಈಗ ಹಸಿ ಎಲೆ ಗೊಬ್ಬರ ಮಾಡ್ಕೊಂಡು ಮಂಚಿಂಗ್ ಮಾಡ್ಕೊಂಡ್ರೆ ಅದ್ರಲ್ಲಿ ಬಂತು. ಈಗ ನಮ್ಮ ಹತ್ರ ಅಮೌಂಟ್ ಇರಲ್ಲ. ಈಗ ಬೇರೆ ತಗತಿ ಕೊಟ್ಟಿಗೆ ಗೊಬ್ಬರ ಅಂದ್ರೂ ಅವ್ರಿಗೆ ಕೊಡ್ಬೇಕು ಅಂದ್ರೆ ಅಮೌಂಟ್ ಇರಬೇಕು, ಇಲ್ಲ ಅವರು ಹಂಗೆ ಕೊಡಲ್ಲ. ಈಗ ನಮ್ದೇ ಎರೆಹುಳ ಗೊಬ್ಬರ ಇದ್ದಾಗ ಅದೇನ್ ಮಾಡುತ್ತೆ, ಅದು ನಾವು ಹಾಕಿದಂತ ಕಸನ ಅದು ನಮಗೆ ರಸ ಮಾಡ್ಕೊಡ್ತಾ ಇದೆ. ಅದರಿಂದ ಬಹಳ ಬಹಳ ಅನುಕೂಲ ಇದೆ ಸರ್. ಅನುಕೂಲ ಅಂತ ಹೇಳಕ್ ಹೋದ್ರೆ ಅದ್ರಲ್ಲಿ ಹೇಳಕ್ಕೆ ಸಾಲದು, ಆ ಮಟ್ಟಕ್ಕೆ ಅನುಕೂಲ ಇದೆ. ನೀವು ಏನ್ ಹೇಳಿದ್ರು, ಸರ್ಕಾರನೇ ನಮಗೆ ಈ ಎರೆಹುಳ ಗೊಬ್ಬರದ ಘಟಕವನ್ನ ಮಾಡಿಕೊಟ್ಟಿದೆ ಅಂತ ಹೇಳಿ, ಇದನ್ನ ತುಂಬಾ ಜನ ರೈತರಿಗೆ ಮಾಡಿಕೊಟ್ಟಿದೆ ಸರ್ಕಾರ. ಆದ್ರೆ ಬಹುತೇಕರು 1-6 ತಿಂಗಳು ವರ್ಷ ಮಾಡ್ಬಿಟ್ಟು ಆಮೇಲೆ ಅದನ್ನ ಕೈ ಬಿಟ್ಬಿಡ್ತಾರೆ, ಮಾಡದೇ ಇಲ್ಲ ಅದನ್ನ. ನೀವು ಹೇಗೆ ಅದನ್ನ ನಿರ್ವಹಣೆ ಮಾಡ್ಕೊಂಡು ಇಷ್ಟಿಸ್ವರ್ಗೂ ಉಳಿಸ್ಕೊಂಡ್ ಬಂದಿದ್ದೀರಿ ಸರ್? ಏನಿದೆ ಅಂತಂದ್ರೆ, ಈಗ ನಮ್ಮಳ್ಳೋದಕ್ಕೋಸ್ಕರ ನಮಗೆ ಮಾಡ್ಕೊಟ್ಟಿದ್ದಾರೆ. ಈಗ ನಾನು ಎರೆಹುಳ ಗೊಬ್ಬರ ಮಾಡಿದ್ರೆ ಅವ್ರು ಬಂದ್ ಏನ್ ತಗೊಂಡ್ ಹೋಗಲ್ಲ. ಈಗ ಅಂತದ್ರಲ್ಲಿ ನಮ್ಮ ಅನುಕೂಲಕ್ಕೆ ನಮ್ಗೆ ಅವ್ರು ಮಾಡ್ಕೊಟ್ಟಿದಾಗ ನಾವು ಮಾಡ್ಕೊಳ್ಳೋದು ಬಹಳ ಅನುಕೂಲ ಸರ್. ಅದು ಈಗ ಅವ್ರು ಏನ್ ಮಾಡ್ತಿದಾರೆ ಸರ್, ಅವ್ರು ನೀವು ನೋಡ್ಬೋದು. ಅದು ಅಂತಲ್ಲ, ಇವಾಗ ನಾವು ಕೃಷಿ ಹೊಂಡ ಮಾಡಿದ ಟೈಮ್ನಲ್ಲಿ ಮಾಡಿ ಮಾಡಿ ಅಂತ ನಮ್ಗೆಲ್ಲ ಒತ್ಕೊಟ್ರು. ಇವತ್ತು ಕೃಷಿ ಹೊಂಡ ಮಾಡಿಸ್ತೀನಿ ಅಂತ ಹೋದ್ರೆ ಕೊಡಲ್ಲ ಅಂತಿದ್ದಾರೆ. ಕಾರಣ ಇಷ್ಟೇ, ಕೃಷಿ ಹೊಂಡ ಮಾಡಿಸೋದು, ಬಿಲ್ ತಗೊಳ್ಳೋದು, ಮುಚ್ಚಾಕೋದು. ನಮ್ಮ ಹತ್ರ ಬಂದಾಗ ಎಲ್ಲ ಹೇಳ್ತಾ ಇರ್ತಾರೆ, ಕೃಷಿ ಹೊಂಡ ಏನಾರ ಮತ್ತಿನ್ನೊಂದು ಕೊಡ್ತೀರಾ ಮೇಡಮ್ ಅಂತ ನಾವು ಕೇಳಿದ್ರೆ, ಇಲ್ಲ ಅವ್ರೆ ಸರ್ ಏನಾಯ್ತು ಅಂತ ನಿಂಗೆ ಮಾಡ್ತಿರೋದ್ರಿಂದ ಗೌರ್ಮೆಂಟೇ ಬಂದ್ ಮಾಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಈಗ ನನ್ನ ನೋಡಿದ್ರೆ ಖುಷಿ ಪಡ್ತಾರ ಅವರು. ನನ್ನಲ್ಲಿ ಬಂದ್ರೆ ಈಗ ನಾ ಕೃಷಿ ಹೊಂಡದಲ್ಲಿ 3 ಅನುಕೂಲ ಮಾಡ್ಕೊಂಡಿ ಸರ್. 1, ನೀರ್ ಸ್ಟೋರೇಜ್ ಮಾಡ್ಕೊಂಡಿದೀನಿ. 1, ಮೀನ್ ಸಾಕೊಂಡಿದೀನಿ. ಈ ಮೀನು ಸಾಕಿರೋದ್ರಿಂದ ನನಗೆ ಮೀನು ನನಗೆ ಸೇಲ್ ಮಾಡ್ದಂಗೆ ಆಯ್ತು. ಮತ್ತೆ ಆ ನೀರನ್ನ ನಾವು ಜಮೀನ್ ಕೊಡ್ರಿ ಸರ್, ಮಳೆ ಮೀನಿಗೆ ಗೊಬ್ಬರ ನೀರನ್ನ ನಮ್ಗೆ ಜಮೀನ್ ಕೊಡಿಯಕ್ಕೆ ಅನುಕೂಲ ಆಯ್ತು. ಈ 3 ನನಗೆ ಇದ್ರಲ್ಲಿದೆ. ನಾನು ಕೃಷಿ ಹೊಂಡ ಮಾಡ್ಸಕ್ಕಿನ ಮುಂಚೆ ಸರ್ ನನಗೆ ಬಹಳ ತೊಂದರೆ ಇತ್ತು ನೀರಿಗೆ. ನಾನೇನ್ ಮಾಡಿದೆ, ಬೋರ್ ಪಕ್ಕಕ್ಕೆ ಸೇರಿಸ್ಕೊಂಡು ಕೃಷಿ ಹೊಂಡ ಮಾಡಿದೆ. ಅವತ್ತು ನನಗೆ ಬರಗಾಲ ಬಂದಾಗ ನಿಂತೋಗ ಸಮಯದಲ್ಲಿ ಬಂದು ನಾನು ಅವತ್ತು ಬಾರಿ ನೊಂದಿದ್ದೆ. ಆ ಟೈಮ್ನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡೆ. ಅವತ್ತು ಮಾಡಿದ ವರ್ಷದಿಂದ ನನಗೆ ಪ್ರಿಪೇರ್ ಆಯ್ದು ಹೋತು. ಇನ್ ಇವತ್ತಿಂದ ಮಳೆ ಆಗ್ತಿದೆ, ಇವತ್ತಿನ ಅವಶ್ಯಕತೆ ಇಲ್ಲ. ನಂದು ಅಲ್ಲಿಂದ ಸ್ಟಾರ್ಟ್ ಆಯ್ದು ಬಾವಿನೇ ಕಡಿಮೆ ಆಗಲಿಲ್ಲ ಸರ್. ಬಾವಿಗೂ ಅನುಕೂಲ ಆಯ್ತು, ಒಂಥರ ಹಿಂಗು ಗುಂಡಿ ಮಾಡ್ಕೊಟ್ಟಂಗೆ ಸಹಾಯ ಆಯ್ತು ನನಗೆ. ಈಗ 1 ಎಕರೆ 7 ಗುಂಟೆ ಇರೋಂತ ಸೊಪ್ಪಿಗೆ ಅಷ್ಟಕ್ಕೂ ಒಂದೇ ಸರಿ ಮೊಟ್ಟೆ ಇಡ್ತಾರೋ ಅಥವಾ ಅದ್ರಲ್ಲಿ ಏನಾದ್ರು ವಿಭಾಗ ಮಾಡ್ಕೊಂಡಿದ್ದಾರೋ ಹೇಗೆ? ವಿಭಾಗ ಮಾಡ್ಕೊಂಡಿದ್ದೀವಿ ಸರ್. 2 ಬ್ಯಾಚ್ ಮಾಡ್ಕೊಂಡಿದೀವಿ. 1 ಬ್ಯಾಚ್ಗೆ 125, 1 ಬ್ಯಾಚ್ಗೆ 125 ಈ ತರ ತರ್ತೀವಿ. ಒಂದೊಂದ್ ಟೈಮ್ 150 ಮಾಡ್ತೀವಿ, ಒಂದೊಂದ್ ಟೈಮ್ ಕಡಿಮೆ ಮಾಡ್ಕೋತೀವಿ. ಸೊಪ್ಪಿನ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮಾಡ್ಕೋತೀವಿ ಸರ್. ಅದು ಈಗೇನು ಸೊಪ್ಪು ನಮಗೆ ಮಿಕ್ಕಿದ್ರು ಶಾರ್ಟೇಜ್ ಆಗಬಾರ್ದು. ಯಾಕಪ್ಪ ಅಂತಂದ್ರೆ ಈಗ ತರಕ್ ಹೋಗೋದು ಬಹಳ ಕಷ್ಟ ಆಗುತ್ತೆ. ಈಗ ನಮ್ದೇ ಇದ್ರೆ ಮಿಕ್ಕಿದ್ರೆ ನಮ್ಗೆ ಮೇಕೆ ಇದೆ, ಮೇಕೆ ಕಡ್ದು ಹಾಕಬಹುದು. ಈ ಶಾರ್ಟೇಜ್ ಆಯ್ತು ಅಂದ್ರೆ ತರಕ್ ಹೋಗಕ್ಕೆ ಬಹಳ ಹಿಂಸೆ ಆಗುತ್ತೆ. ಹಂಗಾಗಿ ಏನ್ ಮಾಡ್ತೀವಿ ನಾವು, 150 ಮೊಟ್ಟೆ ಮೇಯುತ್ತೆ ಅಂತ ಸರ್, ಅದು ನಾವು 125 ಮೊಟ್ಟೆನ ತಂದು ಸಾಕಂತ ಕೆಲಸ ಮಾಡ್ಕೋತಾ ಇದೀವಿ. ರೇಷ್ಮೆ ಸಾಕಾಣಿಕೆ ಇತ್ತೀಚೆಗೆ ಬಹಳ ಸುಲಭ ಆಗಿದೆ. ರೇಷ್ಮೆ ಲಾಭದಾಯಕವಾ? ಹೇಗೆ ಲಾಭದಾಯಕ ಸರ್? ಯಾಕೆಂದ್ರೆ ಹಿಂದೆ ಇತ್ತು ಸರ್, ಏನಿತ್ತು, ಕಡ್ಡಿ ಎಲೆ ಎಲೆ ಬಿಡಿಸಿ ಎಲೆನೆಲ್ಲ ಹಚ್ಚಿ ಹಾಕ್ಬೇಕಿತ್ತು. ಇವಾಗ ರಂಬೆ ಪದ್ಧತಿ ಬಂದಿರೋದ್ರಿಂದ ಕಡ್ಡಿ ಹೇಗಿದೆ ಕಟಾವ್ ಮಾಡೋದು ಸೀದಾ ತಂದು ನಾವು ರಂಬೆ ಪದ್ಧತಿ ಮಡಗೋದ್ರಿಂದ ಬಹಳ ಅನುಕೂಲ ಇದೆ, ಆದಾಯಕ ಬೆಳೆ ಅಂತ ಹೇಳ್ಬೋದು ಸರ್. ಅದನ್ನ ನೀವು 7 ವರ್ಷದಿಂದಲೂ ಕೂಡ ನಿರಂತರವಾಗಿ ಹುಳ ಮೇಯಿಸ್ತಾ ಇದ್ರಿ? ಹೌದು ಸರ್, ಮೇಯಿಸ್ತಾ ಇದ್ದೀವಿ. 7 ವರ್ಷದಿಂದ ಮೇಯಿಸ್ತಾನೆ ಇದೀವಿ. ಚಂದ್ರಪಟ್ಟಣ ಅಂತ ಅಂದ್ರೆ ಸಾಮಾನ್ಯವಾಗಿ ತೆಂಗು, ನೀವ್ ಯಾಕೆ ತೆಂಗು ಹಾಕೊಂಡಿಲ್ಲ? ಇಲ್ಲ ಸರ್, ಈಗ ನನ್ಗೆ ಇರೋದು 1 ಎಕರೆ 7 ಕುಂಟೆ ಸರ್. ತೆಂಗು ಹಾಕಿದ್ರೆ ನಾನು ರೇಷ್ಮೆ ಬೆಳೆಯಕ್ಕಾಗಲ್ಲ. ಸುತ್ತಮುತ್ತ ಜಮೀನೆಲ್ಲ ನೀವು ನೋಡ್ಬೋದು ಬಂದ್ಬೇಕಾರಲ್ಲಿ, ಅವ್ರು ಎಲ್ಲ ತೆಂಗು ಹಾಕಿದ್ದಾರೆ. ಈಗ ನಾನ್ ತೆಂಗು ಹಾಕಿ ರೇಷ್ಮೆ ಬೆಳೆಯಕ್ ಜಾಗ ಇಲ್ಲ ಅಂತೇಳಿ ನಾನು ತೆಂಗು ನಾನು ಮಾಡಲ್ಲ ಅನ್ಬಿಟ್ಟು ಮನೆ ಇದ್ಕೆಂಬಿಟ್ಟು 1-6 ಗಿಡ ನಾನು ಇಟ್ಕೊಂಡಿದ್ದೀನಿ ಸರ್ ಅಷ್ಟೇ. ರೇಷ್ಮೆ ಬೆಳ್ಕೊಂಡು ಇದ್ದಂತವ್ರು ಬಹಳ ನೆಮ್ಮದಿಯಾಗಿ, ಅದ್ರ ಜೊತೆಗೆ ಕೋಳಿ ಸಾಕ್ಬೇಕು, ಮೀನ್ ಸಾಕ್ಬೇಕು, ಎಮ್ಮೆ ಸಾಕ್ಬೇಕು, ಹಸುಗಳನ್ನ ಸಾಕ್ಬೇಕು, ಕುರಿ ಸಾಕ್ಬೇಕು, ಇದೆಲ್ಲದು ಕೂಡ ಹೇಗೆ ನಿಮ್ಮ ಮನ್ಸಿಗೆ ಬಂತು? ರೇಷ್ಮೆ ಒಂದೇ ಮಾಡ್ಕೊಂಡಿದ್ರೆ ಈಗ ಮೇಕೆ ಸಾಕೋದ್ರಿಂದ ನಮಗೆ ಮೇಕೆ ಗೊಬ್ಬರ ನಮ್ಗೆ ಯೂಸ್ ಆಗುತ್ತೆ. ಇನ್ನು ಹಸು ಅಷ್ಟೇನೆ, ಹಸು ನಮ್ಗೆ ಉಳುಮೆ ಮಾಡಕ್ ಹಸು ಆಗುತ್ತೆ, ಅದ್ರ ಗೊಬ್ಬರ ನಮ್ಗೆ ಯೂಸ್ ಆಗುತ್ತೆ. ಎಮ್ಮೆ ನಮ್ಗೆ ಹಾಲು ಉಪಯೋಗ ಆಗುತ್ತೆ, ಹಾಲ್ಗೋಸ್ಕರ. ಮತ್ತೆ ಏನಪ್ಪಾ ಅಂತಂದ್ರೆ, ಇವತ್ತು ನಾನು ಒಂದು ಸಮಗ್ರ ಮಾಡಿದೀನಿ. ಯಾಕೆ ನೀವು ನೋಡ್ಬೋದು ನಮ್ಮ ಜಮೀನಿಗೆ ಬಂದು ಅದ್ರಲ್ಲಿ ನಮ್ಗೆ ಯಾವ್ದು ಬೇಕು ಎಲ್ಲಾನು ಮಾಡ್ಕೊಂಡಿದೀವಿ. ಯಾಕೆ ಕಾರಣ ಇಷ್ಟೇ, ಈಗ ಕೋಳಿ ಯಾಕೆ ಮಾಡಿದೀನಿ ಅಂತ ನೀವು ಕೇಳಿದ್ರಿ, ಕೋಳಿ ಯಾಕೆ ಮಾಡಿದೀವಿ ಅಂತಂದ್ರೆ, ಯಾರು ನೆಂಟರು ಬಂದು ಅಂತ ಅಂದಾಗ ಹೋಗಿ ಅಲ್ಲಿ ಫಾರಂ ಅಲ್ಲಿ ತಗೊಬನ್ನಿ ಅಂತ ಹೇಳ್ಬೇಕು. ಅಲ್ಲಿಗೆ ಹೋದ್ರೂ ಅಮೌಂಟ್ ಕೊಡ್ಲೇಬೇಕು. ಅಲ್ಲಿ ಏನ್ ಮಾಡ್ತಾರೆ, ಕೆಮಿಕಲ್ ಕೋಳಿ ಅಂದ್ರೆ ನಮ್ದೇನಿದೆ, ನಾಟಿ ಕೋಳಿ ಮಾಡ್ಕೊಂಡಿನಿ. ಯಾರು ನಾವು ಬಂದು ನಮ್ಮ ಮನೆಗೆ ನಾವು ತಿನ್ಬೇಕು ಅಂತ ಅಂದಾಗ ನಾವು ಯಾವಾಗ ಬೇಕಾದ್ರೂ ಇಟ್ಕೊಂಡು ಕುಯ್ಕೊಂಡು ತಿನ್ಬಹುದು, ಆ ಪದ್ಧತಿ ಇದೆ. ಹಂಗೆ ಈಗ ನಾವು ಒಂದು ಜೋಳ ಬೆಳೆದ್ರು ಅಷ್ಟೇ, ನಮ್ಮ ಮನೆಗೆ ಮಡಿಕೈತಿ. ರಾಗಿ ಮಾಡಿದ್ರು ಮಡಿಕೋಬಹುದು. ಈಗ ಏನಾಯ್ತು, ರಾಗಿ ಮಾಡಲ್ಲ ನಾನು, ಬರೀ ರೇಷ್ಮೆನೆ ಮಾಡ್ಕೋತೀನಿ ಅಂತಂದ್ರೆ ನನಗೆ ಗುತ್ತಿಗೆ ಮಾಡ್ಕೊಂಡು ರಾಗಿ ಜೋಳ ಕಬ್ಬು ಭತ್ತ ಎಲ್ಲಾನು ಮಾಡ್ತಾ ಇದೀನಿ ಸರ್. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಯ್ತು. ಭತ್ತ ಬೆಳೆದ್ರೆ ಹುಲ್ಲ ಆಯ್ತು ದನಗೆ, ಇನ್ನ ನಮಗೆ ಅನ್ನ ಆಯ್ತು, ಎಲ್ಲ ಈ ತರ ಅನುಕೂಲ ಇದೆ. ಈ ಕೋಳಿನೂ ಅಷ್ಟೇನೆ, ಕೋಳಿ ಮೇಕೆ ಎಲ್ಲಾನು ತಾವು ಸಾಕೊಂಡಿರೋದ್ದು, ಅದ್ರ ಬಗ್ಗೆ ಎಲ್ಲ ಹೆಂಗೆ ನಿಮ್ಗೆ ಪರಿಚಯ ಆಯ್ತು? ಹೀಗೆ ಬೇರೆ ಬೇರೆ ತಳಿಗಳನ್ನ ಸಾಕೊಳ್ಳೋದ್ರಿಂದ ಏನ್ ಅನುಕೂಲ ಸರ್? ಅದೇ ಸರ್, ಈಗ ಏನಾಗಿದೆ, ನಾವು ಈಗ ನಾಟಿ ಕೋಳಿ ಅಂದ್ರೆ ನಾಟಿ ಕೋಳಿಯಿಂದನೇ ಹೋಗ್ತಾ ಇದೀವಿ, ಈ ಗಿರಿರಾಜಿಂದ ಕೂಡ ಹೋಗ್ತಾ ಇದೀವಿ. ನಾನು ಅದಕ್ಕೆ ಮಾಡಿದೀನಿ, ಅದನ್ನು ಅಷ್ಟೇ ಮಿಕ್ಸರ್ ತಳಿ ಮಾಡ್ಕೊಬಿಟ್ಟಿದ್ದೀನಿ. ಈಗ ಏನಾಗಿದೆ, ಗಿರಿರಾಜ ಮಾಡಿದ್ದೀನಿ, ನಾಟಿ ಕೋಳಿ ಮಾಡಿದ್ದೀನಿ, ಸುವರ್ಣಧಾರ ಮಾಡಿದ್ದೀನಿ, ಮತ್ತೆ ಕಡಕ್ನಾಥ್ನು ಮಾಡಿದ್ದೀನಿ. ಕಡಕ್ನಾಥ್ ನಾನು ಅಲ್ಲೇ ಹೆಚ್ಚು ಕಮ್ಮಿ 6 ವರ್ಷದಿಂದನೂ ಕಡಕ್ನಾಥ್ ಮಾಡಿಕೊಂಡಿ ಸರ್. ನಾನು ಅಂದ್ರೆ ನಾನೇನ್ ಮಾಡ್ತೀನಿ, ಜಾಸ್ತಿ ಹೆಣ್ಣು ಗ್ಯಾಟೆನೆ ಮಡಿಕೊಳ್ಳೋದು, ಉಂಜಗಳನ್ನ 1-2 ಮಾತ್ರ ಮಡಿಕತೀನಿ ಸರ್. ಅದು ಕಡಕ್ನಾಥ್ ಮಟನ್ ತಿನ್ನಕ್ಕೆ ಭಾರಿ ಚೆನ್ನಾಗಿರುತ್ತೆ ಸರ್. ಅದು ಈಗ ಬಳಕೆಗಷ್ಟೇ ಅದನ್ನ ನೀವು ಮಾಡ್ತಾ ಇದ್ದೀರಾ ಅಥವಾ ಮಾರಾಟನೂ ಕೂಡ ಮಾಡ್ತೀರಾ ಕೋಳಿ? ಇಲ್ಲ ಸರ್, ಬಳಕೆಗಷ್ಟೇ ಮಾಡ್ಕೊಂಡಿದ್ದೀನಿ ನಾನು, ಮಾರಾಟ ಮಾಡೋದಿಲ್ಲ. ಈಗ ಏನಿದೆ, ನಮ್ಮ ಕೋಳಿ ಎಲ್ಲ ಬಳಕೆಗೋಸ್ಕರನೇ ಮಾಡ್ಕೊಂಡಿರೋದು. ನಾನು ಜೇನು ಅಷ್ಟೇನೆ ಸರ್, ನನಗೆ ಜೇನೇನಾಗುತ್ತೆ ಅಂತಂದ್ರೆ ನಾನು ಕುಟುಂಬ ಹೆಚ್ಚಿಸ್ಬೇಕು ಅನ್ನೋ ಒಂದು ಆಸೆ ಜಾಸ್ತಿ ಇದೆ ಸರ್. ಏಕೆಂದ್ರೆ ಈಗ ಸರ್, ಜೇನು ಕಾಣಿ ಯಾವತ್ತಾಗುತ್ತೆ? 4 ವರ್ಷ ನಮ್ಮ ಮನುಷ್ಯನ ಜೀವನ ಅಷ್ಟೇ. ಕಾರಣ ಇಷ್ಟೇ ಕೇಳ್ಬೋದು, ಜೇನು ಕಾಣಿ ಆದ್ರೆ ನಮ್ಗೇನು ಮನೆ ಅದ್ರಲ್ಲಿ ಅಂತ. ಸರ್, ಜೇನು ಕಾಣಿ ಆಯ್ತು ಅಂತ ಅಂದ್ರೆ, ಜೇನು ಪರಾಗಸ್ಪರ್ಶ ನಡೆಸಲಿಲ್ಲ ಅಂದ್ರೆ ಹೂವ ಅರಳಲ್ಲ, ಅರಳಿದ್ದು ಹೂವು ಕಾಯಿ ಕಟ್ಟಲ್ಲ, ಕಾಯಿ ಕಟ್ಟಲಿಲ್ಲ ಅಂದ್ರೆ ನಮ್ಗೆ ಮುಂದಿನ ಪೀಳಿಗೆ ಬೀಜ ಬರಲ್ಲ. ಬೀಜನೇ ಬರ್ಲಿಲ್ಲ ಅಂತ ಅಂದಾಗ ನಮ್ಗೇನಾಗುತ್ತೆ, ತಿನ್ನಕ್ ಅನ್ನನೇ ಉಳಿಯಲ್ಲ. ಅದಕ್ಕೆ ನೀವು ಏನಾಗಿದೆ, ಈಗ ನೋಡ್ಬೋದು, ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ನೇ ಮಾಡ್ಕೊಂಡು ಮಾಡೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ, ಕಮರ್ಷಿಯಲ್ ಮಾಡ್ಕೊಂಡು ಮಾಡೋ ಲೆಕ್ಕಕ್ಕೆ. ಜೇನ್ ಸಾಕಾಣಿಕೆ ಯಾವಾಗಲಿಂದ ಪ್ರಾರಂಭ ಮಾಡಿದ್ರಿ ಶಿವಕುಮಾರ್? ಸರ್, ಅದೇ ನಾನು ರೇಷ್ಮೆ ಹಾಕಿದ ಮೇಲೆ ಏನಾಯ್ತು, ನಂದು ಅದನ್ನ ಹೇಳಕ್ಕೋರ್ ಬಾಳೆ ದೊಡ್ಡ ವಿಚಿತ್ರ ಸರ್. ಅದು ನಾನೇನ್ ಮಾಡ್ದು, ಇಷ್ಟೇ ಅಲ್ವಾ, ಇವಾಗ ಕೈ ಹಾಕಿದ್ದು ಹಾಕಿದೆ ಅವ್ ಸರ್ ನಮಗೆ ಚುಚ್ಚಿ ಜೇನು. ನಾವು ಕೋಮಾ ಸ್ಟೇಜ್ ಕೊಂಡೋಯ್ದು, ಕೋಮಾ ಸ್ಟೇಜ್ ಹೋದ್ಮೇಲೆ ನಮಗೆ ಅರಿವಾಯ್ತು, ಇಷ್ಟು ಸಣ್ಣೋಣ ನನಗೆ ಚುಚ್ಚಿ ಐತೆ ಅಂದ್ಮೇಲೆ ನಾನು ಇಷ್ಟು ದಪ್ಪ ಇದ್ದು ನಾನು ಇದನ್ನ ಬಿಡೋದು ವೇಸ್ಟು, ಮಾಡಲೇಬೇಕು ಅನ್ನೋ ಒಂದು ಇದು ಬಂದ್ಮೇಲೆ ನಾನು 7-8 ವರ್ಷದಿಂದ ಒಂದು ಬಾಕ್ಸ್ ಇಟ್ಕೊಂಡಿದ್ದೆ. ನಂತರ ನನ್ನ ತೋಟಗಾರಿಕೆಯಲ್ಲಿ ನನಗೆ ಸ್ವಲ್ಪ ಸಹಾಯದಂದಲ್ಲಿ 1,000 ರೂಪಾಯಿ ಒಂದು ಬಾಕ್ಸ್ ಮಾಡಿ ಸರ್, ನನಗೆ ಬಾಕ್ಸ್ ಕೊಟ್ಟರು. ನಾನೊಂದು 10 ಬಾಕ್ಸ್ ಮಾಡಿಕೊಂಡು ಬೇರೆ ರೈತರಿಗೆಲ್ಲ ಹಂಚಿ ನಂತರ ಅವಾಗಿಂದ ನನಗೆ ಸ್ಟಾರ್ಟ್ ಆಯ್ತು ಸರ್. ಜೇನು ಮಾಡಲೇಬೇಕು, ಜೇನಿಂದ ಹಿಂಗೆ ಒಂದಿಷ್ಟೆಲ್ಲ ಅನುಕೂಲ ಇದೆ. ನಮ್ಮ ಮನೆಗೆ ತಿನ್ನಕ್ಕೆ ಜೇನು ತುಪ್ಪ ಆಗುತ್ತೆ. ನಾನು ಇವತ್ತವರೆಗೂ ಸರ್ ಜೇನು ಮಾಡಿದ್ಮೇಲೆ 1 ರೂಪಾಯಿ ಜೇನು ತುಪ್ಪ ತಂದಿಲ್ಲ. ನಮಗೆ ಭಾರಿ ಚೆನ್ನಾಗಿದೆ, ತುಡುವೆ ಜೇನಿಂದಂತೂ ತುಪ್ಪ ಭಾರಿ ಬೇಡಿಕೆ ಚೆನ್ನಾಗಿದೆ ಸರ್. ಸಾಕಷ್ಟು ನಿಮ್ಮ ಭಾಗದ ರೈತರಿಗೂ ಕೂಡ ಜೇನ್ ಸಾಕಾಣಿಕೆಗೆ ನೆರವನ್ನ ನೀಡ್ತಾ ಇದ್ದೀರಾ ಅನ್ನುವಂಥದ್ದು, ಏನೆಲ್ಲ ನೆರವನ್ನ ನೀಡ್ತಾ ಇದ್ದೀರಿ ಸರ್? ಅದೇ ನಾನು ಹೇಳೋದು ಇಷ್ಟೇ, ಜೇನ್ ಸಾಕಿ ಜೇನ್ ಸಾಕಿ ಪರಾಗಸ್ಪರ್ಶ ನಿಮಗೆಲ್ಲ, ನಿಮ್ ತೋಟ ಬೆಳೆ ಇಳುವರಿ ಚೆನ್ನಾಗಿರುತ್ತೆ, ಅದ್ಮೇಲೆ ನಿಮಗೆ ತಿನ್ನಕ್ ತುಪ್ಪ ಸಿಗುತ್ತೆ, ಮತ್ತೆ ಮೇಣ ಬರುತ್ತೆ, ಮೇಣದಲ್ಲಿ ಕ್ರೀಮು ಮತ್ತೊಂದು ಈ ತರ ವಸ್ತುಗಳನ್ನ ಮಾಡಬಹುದು. ಅದನ್ನು ಸಹ ನಾನು ಅವ್ರಿಗೆ ಹೇಳ್ಕೊಡ್ತೀನಿ, ಈ ತರ ಮಾಡಬಹುದು, ಈ ತರ ಇದ್ ಮಾಡಬಹುದು ಅಂತೇಳಿ. ಮತ್ತೆ ಈಗ ನಾನೇನ್ ಮಾಡ್ತೀನಿ, ಎಲ್ಲರ ಕುಟುಂಬ ಇದ್ರೆ ಅವ್ರಿಗೆ ಕುಟುಂಬಕ್ಕೆ 2,000 ತಗೋತಾರೆ ಬೇರೆ ಸರ್, ನಾನು ಅವ್ರಿಗೆ ಹೇಳ್ತೀನಿ ಎಲ್ಲರ ನಿಮ್ ತೋಟದ ಕುಟುಂಬ ಇದ್ರೆ ಹೇಳಿ, ನಾನೇ ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕೆಲವೊಬ್ಬರಿಗೆ ಹೋಗಿ ಕುಟುಂಬನ ಕಲೆಕ್ಟ್ ಮಾಡ್ಕೊಡ್ತೀನಿ ಸರ್. ದನಕರುಗಳು ಎಮ್ಮೆ ಎಷ್ಟು ಸಾಕೊಂಡಿದ್ರಿ ಮತ್ತೆ ಯಾವಾಗಲಿಂದ ಸಾಕಾಣಿಕೆ ಮಾಡ್ತಾ ಇದ್ರಿ? ನಾವು ಸಣ್ಣ ಮಕ್ಕಳಿಂದನೂ ಇದೆ, ಅದನ್ನ ನಾವೇನ್ ಬಿಟ್ಟಿಲ್ಲ ಸರ್. ಅದು ದನಕರು ಎಲ್ಲ ಅದು ನಮ್ ಚಿಕ್ಕಿಂದಲೂ ಇದೆ. ಎಷ್ಟು ಎಮ್ಮೆಗಳಿದಾವೆ ಸರ್? 2 ಎಮ್ಮೆ ಇದೆ, ಒಂದು ನಾಟಿ ಎಮ್ಮೆ ಇದೆ, ಒಂದು ಮುರೆ ಎಮ್ಮೆ ಇದೆ. ದನ ಒಂದ್ ಜೊತೆ ನಾಟಿ ಎತ್ತುಗಳಿದೆ, ಕರುಗಳಿದೆ ಒಂದ್ ಜೊತೆ, ಇನ್ನು ದೊಡ್ಡದೊಂದು ಇತ್ತು ಒಂದ್ ಜೊತೆ ಇತ್ತು ಉಳಿಮೆ. ಈಗ ಹೋದ ವಾರ ಕೊಟ್ಟಿವಿ ಸರ್, ಚಿಕ್ಕದಿದೆಯಲ್ಲ ಅಂದ್ಬಿಟ್ಟು ದೊಡ್ಡ ಕೊಟ್ಟಿದ್ವಿ. ಹಾಲು ಮೊಸರು ಉತ್ಪಾದನೆ ಮಾಡ್ತೀರಾ ಅಥವಾ ಡೈರಿಗೆ ಹಾಲು ಹಾಕ್ತೀರಾ ಹೇಗೆ? ಇಲ್ಲ ಸರ್, ಹಾಲು ಮೊಸರು ಉತ್ಪಾದನೆ ಮಾಡದೆ ನಮ್ಮ ಮನೆಗೆ ಬಂದರೆ ಕುಡಿಯಕ್ಕೆ ನಮಗೇನೆ ಸರ್, ನಾವು ಯಾವ್ದು ಮಾರಲ್ಲ. ಹಾಲು ಮಾರಾಟ ಮಾಡೋದಿಲ್ಲ? ಇಲ್ಲ ಸರ್, ಮಾಡಲ್ಲ. ಬೆಣ್ಣೆ ಗಿಣ್ಣೆ ಮಾಡ್ತೀರಾ? ಬೆಣ್ಣೆ ಮಾಡ್ತೀವಿ ಸರ್, ನಮ್ಗೆ ಯೂಸ್ ಮಾಡ್ಕೋತೀವಿ. ಅದನ್ನು ಮಾರೋದಿಲ್ಲ? ಇಲ್ಲ ಸರ್, ಮಾಡಲ್ಲ. ಮಾರಾಟ ಮಾಡಿದ್ರೆ ಒಂದಷ್ಟು 4 ಕಾಸು ಆಗುತ್ತಲ್ವಾ ಸರ್? ನಾವ್ ಅದ್ ಮಾರಾಟ ಮಾಡಿದ್ರೆ ನಮ್ಗೆ ತರಬೇಕಲ್ಲ, ಅದ್ರ ಬದಲು ನಮ್ಗೆ ಆದ್ರೂ ಸಾಕಲ್ಲ, ನಾವ್ ಹೇಳ್ತಾಗಿದ್ರೆ ಇನ್ನೇನು ಅದಕ್ಕಿಂತ ಇನ್ನೇನ್ಬೇಕು? ಬೇರೆದ್ರಲ್ಲಿ ಬರುತ್ತ ಸರ್, ಈಗ ರೇಷ್ಮೆ ಮಾಡ್ತೀವಿ, ನಾನು ವೆಲ್ಡಿಂಗ್ ಶಾಪ್ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಮೋಟರ್ ಮೆಕಾನಿಕ್ ಮಾಡ್ತೀವಿ, ಅದ್ರಲ್ಲಿ ಬರುತ್ತೆ, ಅದೇ ಸಾಕಲ್ಲ ಸರ್ ಆದಾಯ? ಅಷ್ಟು ಆದಾಯ ನಿಮ್ಗೆ ಸಾಕಾಗುತ್ತೆ ಜೀವನಕ್ಕೆ? ಆಗ ಸರ್, ಜೀವನಕ್ಕೆ ಸಾಕಾಗುತ್ತೆ. ಈ ಮೀನ್ ಸಾಕಾಣಿಕೆ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ ಶಿವಕುಮಾರ್? ಸರ್, ನನಗೆ ಕೃಷಿ ಹೊಂಡ ಕೊಟ್ಮೇಲೆ ಕೃಷಿ ಹೊಂಡ ಖಾಲಿ ಇತ್ತಲ್ಲ, ಹಂಗೆ ಕುಂದ್ಕೊಂಡು ಯೋಚನೆ ಮಾಡ್ತಿದ್ರು, ಒಳಗಡೆ ಮೀನ್ ಬಿಟ್ರೆ ಹೆಂಗಿರುತ್ತೆ? ಖಾಲಿ ಕೃಷಿ ಹೊಂಡ ಮಡಿಕೊಂಡು ಸುಮ್ನೆ ನೀರ್ ತುಂಬಿಕೊಂಡು ವೇಸ್ಟ್ ಮಾಡೋದ, ಏನಕ್ ನೀರ್ ತುಂಬಿಕೋಬೇಕು ಅನ್ನೋ ಒಂದು ಇದ್ದಾಗ ಏನ್ ಮಾಡೋದು ಸರ್? ಮೀನುಗಾರಿಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ, ಮೀನು ಮರಿಬೇಕಿತ್ತು ಅಂತೇಳಿ. ಅವರು ಅವಾಗ ಬಲ್ಲಿ ಇವಾಗ ಬಲ್ಲಿ ಅಂತ ಅಂದ್ಬಿಟ್ಟು ನಮ್ಗೆ 2-3 ಟೈಮ್ ಕೊಟ್ರು, ಬೇಜಾರಾಯ್ತು. ಮತ್ತೆ ನಮ್ಮೂರ್ ಪಕ್ಕದಲ್ಲಿ ಜನವಾರ್ ಕೆರೆ, ಶ್ರವಣೇರಿ ಕೆರೆ ಅಂತ ನಿಮ್ಗೆ ಕೇಳಿರ್ಬೋದು, ಬೋಲ್ಟಿಂಗ್ ಎಲ್ಲ ಮಾಡಿದಾರೆ, ಫೇಮಸ್ ಸರ್ ಅದು. ಆ ಕೆರೆಯಲ್ಲಿ ಮೀನುಗಾರಿಕರನ್ನ ನಾನು ಕೇಳಿದೆ ಹಿಂಗ್ ಮರಿಬೇಕು ಅಂತೇಳಿ. ಆಯ್ತಪ್ಪ ತರಿಸ್ಕೊಡ್ತೀವಿ ಅಂತೇಳಿ ನಮ್ಗೆ 1 ರೂಪಾಯಿ ಒಂದು ಕಾಸ್ಟ್ ಮಾಡಿ ಮರಿನ ತರಿಸ್ಕೊಟ್ರು ನಮ್ಗೆ. ಅದು ತರಿಸ್ಕೊಟ್ಮೇಲೆ ನಮ್ಗೆ ಈಗ ಏನಾಗಿದೆ ಅಂದ್ರೆ, ಈಗ ಮೀನಿಂದು ಅಷ್ಟೇ, ಮೀನು ಸರ್ ಸೇಲ್ ಮಾಡಿಲ್ಲ ನಾನು. ನಾನ್ ಬಿಟ್ಟಂತ 4 ವರ್ಷ ಮೀನು ನನ್ನ ಕೈಗೆ 1,000 ಸಿಗ್ಬೋದು. 1,000 ನಾನೇನ್ ಮಾಡ್ತೀನಿ, ಬೇಕು ಅಂದಾಗ ಗಾಣ ಹಾಕೊಂಡು ನಾನೇ ಇಟ್ಕೋತೀನಿ, ಗಾಣ ಹಾಕೊಂಡು ನಾನೇ ಇಟ್ಕೊಂಡು ಯೂಸ್ ಮಾಡ್ತೀನಿ. ಈಗ ಅದ್ರೊಳಗಡೆ ಹೆಚ್ಚು ಕಮ್ಮಿ 5,000 ಮರಿಗಳೇ ಇದಾವೆ, ಮರಿಗಳನ್ನ ಮಾಡ್ಕೊಂಡಿದೆ ಅದು. ನಾವು ಅನ್ಕೊಂಡಿದ್ದು ಇದ್ರಲ್ಲಿ ನಮ್ಗೆ 1,000 ಸಿಗುತ್ತೆ ಅಂತ, ಮರಿಗಳೇ 4-5 ಸಾವಿರ ಮರಿಗಳೇ ಆಗ್ಬಿಟ್ಟಿದೆ. ಈ ಕೃಷಿ ಹೊಂಡ ಮಾಡಿದ್ದು 1 ವರ್ಷದ ನಂತರ ನಾವು ಮೀನ್ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡು ಸರ್. ಈ ಮೀನು ಮತ್ತೆ ಜೇನ್ ಸಾಕೋದು ಸ್ವಲ್ಪ ಸುಲಭ ಅಂತ ಅನ್ಸುತ್ತೆ, ಯಾಕೆಂತ ಒಂದ್ಸರಿ ತಂದು ಬಿಟ್ಬಿಟ್ರೆ ಇನ್ನು ಹೆಚ್ಚೇನ್ ನಿಗಾ ನೋಡೋ ಅಂತ ಅಗತ್ಯ ಇಲ್ಲ ಅಲ್ವಾ ಸರ್? ಜೇನು ಸಾಕೋದು ನನ್ನ ಪ್ರಕಾರ ಈಸಿ. ಮತ್ತೆ ಜೇನು ನೋಡಿದಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಸರ್, ಇದೊಂದು ಹೇಳ್ಬೇಕು, ಈ ಬಿ ಥೆರಪಿ ಅಂತ ಮಾಡ್ತಾರೆ, ಯಾಕಡೆ ಕೇರಳ ಕಡೆ ಎಲ್ಲ ಮಾಡ್ತಾರೆ. ಈ ಜೇನು ನೋಡೋಣ ನೀವು ಕೆಲವರು ನೋಡ್ಬೋದು, ಅಪ್ಪ ಚುಚ್ಚುತ್ತೆ ನಾನು ಅಲ್ಲಿ ಬರಲ್ಲ ಅಂತಾರೆ. ಅತಿಯಾಗಿ ಚುಚ್ಚಿಸ್ಕೊಂಡ್ರೆ ಕೆಟ್ಟದು ಸರ್. ಮನುಷ್ಯಂಗೆ ಒಂದು ತಿಂಗಳಲ್ಲಿ ಮೂರಿಂದ ನಾಲ್ಕು ಬಾರಿ ಎರಡೆರಡು ಮೂರ್ ಮೂರ್ ನೋಣ ಚುಚ್ಚಿಸ್ಕೊಂಡು ಹೋಯ್ತಾರೆ, ಮನುಷ್ಯನ ಬಾಡಿಲಿ ಪೇನೇ ಬರಲ್ಲ, ನೋವು ಏನಿರುತ್ತೆ, ಜಾಯಿಂಟ್ ನೋವು ಎಲ್ಲ ಏನೋ ಹೇಳ್ತಾರಲ್ಲ ಯಾವ್ದು ಬರಲ್ಲ. ಈಗ ನಾನೇನ ಆಕ್ಟಿವ್ ಆಗಿದ್ದೀನಿ, ನಾವು ಈಗ ಬೇಕಾದ್ರೆ ಓಡಿ ಅಂತಾರೆ, ಎಷ್ಟು ರನ್ ಬೇಕಾದ್ರೆ ಓಡ್ತೀವಿ. ನಮ್ಗೆ ಜೇನ್ ಚುಚ್ಚಕ್ಕೆ ಮುಂಚೆ ರೀ ಓಡಕ್ ಅದೆಲ್ಲಾಗಲ್ಲ, ಇನ್ ಹೋಗಪ್ಪ ಅನ್ಬಿಡೋ, ಈಗ ನಾನು ಬತ್ತಿ ನೋಡಿ ಟ್ರೈ ಮಾಡ್ತೀನಿ ಅಂತೀನಿ. ಆ ತರ ಇದೆ ಸರ್, ಈಗ ಜೇನಲ್ಲಿ ಬಹಳ ಅನುಕೂಲ ಇದೆ. ಹಂಗಾಗಿ ಈಗ ಎಲ್ಲ ಏನ್ ಮಾಡ್ತಾರೆ, ಜೇನ್ ನೋಣ ಅಂತಂದ್ರೆ ಎದ್ರಿಕತ್ತಾರೆ. ಆರಾಮ ಈಸಿ ಸರ್. ಈ ಮೀನು ಅಷ್ಟೇ ನೀವು ಹೇಳಿದ್ರ, ಮೀನಿಗೆ ಮೇ ಒಂದು ಹಂಚ್ಬೇಕು ಸರ್. ಅದ್ ಬಿಟ್ರೆ ಅದನ್ನು ಏನ್ ನಾವೇನು ಅದನ್ನ ಎತ್ತಬೇಕು, ಇದ್ ಮಾಡ್ಬೇಕು, ಹಗ್ಗ ಹಾಕ್ಬೇಕು, ಮೂಗ್ದಾರ ಹಾಕ್ಬೇಕು, ಕೊಳ್ಳುರಿ ಹಾಕ್ಬೇಕು, ಎಮ್ಮೆ ಕರು ಸಾಕ್ತಷ್ಟು ಏನ್ ಪ್ರಾಬ್ಲಮ್ ಬರಲ್ಲ, ಈಸಿ. ಇನ್ನ ತಡಿಯಪ್ಪ, ಇದು ಅವ್ರ ಹೊಲ್ ಕೊಯ್ತಲ್ಲ ಅವ್ನ್ ಬೈತಾನೆ, ಇವ್ರ ಹೊಲ್ ಕೊಯ್ದ್ರು. ಜೇನು ಅಷ್ಟೇ ಸರ್, ಯಾರ ಹೊಲ್ ಕೋದ್ರು ನಮ್ಮ ಹೊಲಕ್ ನೀನ್ ಬಿಟ್ಟಿದ್ಯಲ್ಲಪ್ಪ, ಎರಡು ಕುರಿ ಎಮ್ಮೆ ಸಾಕೋದು ಬಾಲೆ ಕಷ್ಟ ಸರ್. ಕಾರಣ ಏನಪ್ಪ ಅಂತಂದ್ರೆ ಹೋಗ್ತವೆ, ಅವರು ಕಂಪ್ಲೇಂಟೇ ಜಾಸ್ತಿ, ನಿಮ್ಮ ಎಮ್ಮೆ ನಮ್ಮ ಹೊಲಕ್ ಬಂದಿದೆಪ್ಪ, ನಿಮ್ಮ ಹಸು ನಮ್ಮ ಹೊಲಕ್ ಬಂದಿದೆ ಅಂತಾರೆ. ಈ ನಮ್ ಜೇನೊಣ ಯಾರು ಹೊಲಕ್ ಹೋದ್ರು ಅವ್ನ್ಗೆ ಆದಾಯ ಮಾಡ್ಕೊಟ್ಟು ಬರುತ್ತೆ ಹೊರತು ಅವನಿಂದ ಇದು ಜೇನೊಣ ತರದ್ ಬಹಳ ಕಡಿಮೆ ಸರ್. ಹಾಗಾಗಿ ಜೇನು ಮತ್ತೆ ಮೀನನ್ನ ಸಾಕ ಅಂತದ್ದು ಬಹಳ ಉಪಯುಕ್ತ, ತುಂಬಾ ಸುಲಭವೂ ಕೂಡ ಹೌದು ಅನ್ನುವಂಥದ್ದು. ಇದು ಮಾರಾಟ ಮಾಡಲಿಲ್ಲ ಅಂದ್ರೂ ಕೂಡ ಇವೆಲ್ಲ ಲಾಭದಾಯಕ ಅಂತ ಹೇಳಿ ಅನ್ಸುತ್ತೆ ನಿಮ್ಗೆ, ಯಾಕೆಂತಂದ್ರೆ ಯಾವ ಉತ್ಪನ್ನ ಕೂಡ ನೀವು ಮಾರಾಟ ಮಾಡೋದಿಲ್ಲ. ಹೌದು ಸರ್, ಯಾವ್ದು ಮಾರಲ್ಲ ಅಂದ್ರೂ ಇದು ಆದಾಯಕ ಸರ್ ಇದು. ಈಗ ಯಾಕೆ ನಾವೀಗ ಹೇಳಿದ್ವಲ್ಲ, ಈಗ ನಾವು ಮಾರ್ಕೆಟ್ಗೆ ಹೋಗಿ ಮೀನ್ ತತ್ತೀವಿ ಅಂತಂದ್ರೆ ಸರ್, ಅಲ್ಲಿ ನೀವು ನೋಡ್ಬೋದು ಐಸ್ ಮೀನ್ ಮಡಗಿರ್ತಾರೆ. ನಾವು ಹೋದ್ರೆ ಏನಾಗುತ್ತೆ, ನಮ್ಮ ಕೆರೆ ಮೀನು ನಮ್ ಕಣ್ಮುಂದೆ ಸಾಕಿರೋಂತ ಮೀನು, ನಾವ್ ಯಾವಾಗ ಬೇಕಾವ್ ಇಡ್ಕೋಬಹುದು, ತಿನ್ಬಹುದು, ಫ್ರೆಶ್ ಮೀನ್ ಸಿಗುತ್ತೆ ತಿನ್ಬಹುದು, ಅದರಿಂದ ಚೆನ್ನಾಗಿರುತ್ತೆ ಸರ್. ಮೀನ್ ಮಾರಾಟ ಮಾಡ್ತಿರಲ್ವಾ? ಇಲ್ಲ ಸರ್, ಮಾರಾಟ ಮಾಡೋದೇ ಬೇಡ ಅಂತ ಅನ್ಕೊಂಡಿನಿ ಸರ್. ಅದನ್ನು ಅದು ಸಾಕಾಣಿಕೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ತಿನ್ಬಿಡೋದು. ಇಲ್ಲ ಯಾರ ದಾನಿಗಳಿಗೆ ಕೊಟ್ರಿ, ಈಗ ನೆಕ್ಸ್ಟ್ ಅವರಿಂದ ನಾವ್ ಇನ್ನೊಂದು ಪಡಿಬೋದಲ್ಲ ಸರ್. ಈಗ ಇವತ್ತು ಏನಾಗಿದೆ ಅಂದ್ರೆ, ನಾನು ನಿಮ್ಗೆ ಮುಯಿ ಮಾಡಿದ್ರೆ ಸಾಲ ಕೊಟ್ಟರೆ ಒತ್ಕೊಂಡು ಹೋಗೋದು ಸಹಜ, ಮುಯಿ ಮಾಡೋಂಥದ್ದು ಮಾಡಿದ್ರೆ ಹತ್ತು ಮಾಡಿದ್ರೆ ಹನ್ನೊಂದಾರು ಮಾಡ್ತಾರೆ. ಈಗ ನಾವು ಒಂದು ಕೊಟ್ರೆ ನೀವು ಒಂದಾರು ಹತ್ತನೇ ಮಾಡ್ಲಿ ಬಿಡಿ ನಮ್ಗೆ, ಆ ತರ ಇದ್ರಲ್ಲಿ ಮಾಡ್ತಾ ಇದೀವಿ ಸರ್. ಅದು ಈಗ ಸ್ವಂತ ಜಮೀನು ಇದ್ಕೊಂಡು ಅದರಲ್ಲಿ ಕೃಷಿ ಮಾಡೋಂಥದ್ದೇ ಬಹಳ ಕಠಿಣ ಮತ್ತಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಬೇರೆ ಜಮೀನು ಕೂಡ ಗುತ್ತಿಗೆ ಮಾಡ್ಕೊಂಡು ಅದರಲ್ಲೂ ಕೂಡ ಬೇರೆ ಬೇರೆ ತರ ತರಕಾರಿ, ಜೋಳ, ರಾಗಿ ಈ ತರದನ್ನ ಬೆಳ್ಕೊಳ್ತಾ ಇದೀನಿ ಅಂತ ಹೇಳ್ತೀರಿ, ಲಾಭದಾಯಕನ ಇದು ನಿಜವಾಗ್ಲೂ ಕೂಡ? ಸರ್, ಭೂಮ್ ತಾಯಿಗೆ ಸರ್ ನೀವ್ ಎಲ್ಲೇ ಹೋಗಿ ಕೇಳಿ ಏನೇ ಮಾಡಿ, ಭೂಮ್ ತಾಯಿ ಯಾವ್ದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ ಸರ್. ನಾನು ಇವತ್ತರೆಗೂ ಕೇಳ್ಪಟ್ಟಂಗೆ ಏನಾಗುತ್ತೆ ಅಂತ ಅಂದ್ರೆ ಸರ್, ಅದು ಒನ್ ಟೈಮ್ ಹಾನಿ ಆಗುತ್ತೆ, ಒನ್ ಟೈಮ್ ಆದಾಯ ಬರುತ್ತೆ. ಆದಾಯ ಬಂದಾಗ ಎಷ್ಟು ಖುಷಿ ಪಡ್ತೀವೋ, ಹಾನಿ ಆದಾಗಲೂ ಅದೇ ತರ ಇದ್ರೆ ನಾವು, ನಮಗೆ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಸರ್. ಆದಾಯ ಬಂದಾಗ ಏನ್ ಮಾಡ್ಬಿಡೋದು, ನಾವು ಏನೋ ನಾಜಿಕ್ ಮಾಡ್ಬಿಟ್ಟು ಆದಾಯ ಹೋದಾಗ ಮಾಡ್ಲೇಬಾರದು, ಲಾಸ್ ಆಯ್ತು ಅಂತ ಬಿಟ್ರೆ ಅದು ಲಾಸ್ ಅನ್ನೋದೇ ಬರುತ್ತೆ. ನಾವ್ ಇವತ್ತರೂ ಸರ್, ನಂದು ಏನಾಗಿದೆ, ನಾನು ರಾಗಿ ಬೆಳಿತಿದ್ದ ಟೈಮ್ನಲ್ಲಿ ರಾಗಿ ಒಂದ್ ಎಕರೆಗೆಲ್ಲ ಒಂದ್ ಚೀಲ ರಾಗಿ ಬೆಳಿತಿರಲಿಲ್ಲ. ನಾನ್ ಇವಾಗ ಕಳಸಲ್ಲಿ ಸರ್ ಒಂದೂವರೆ ಎಕರೆಗೆ ನಾನು 25 ಚೀಲ ರಾಗಿ ಬೆಳೆದು 3 ವರ್ಷದಲ್ಲಿ ನಾನು ರಾಗಿ ಮಾರಿದ್ದೀನಿ, ರೈತರುಗಳಿಗೆ ಮಾರಿದ್ದೀನಿ 3 ವರ್ಷ ಸರ್. ರಾಗಿ ನೀವು ಆ ಮುದ್ದೆ ನೋಡಿದ್ರೆ, ನನಗೆ 25 ಕೆಜಿ, ನನಗೆ 50 ಕೆಜಿ ಕೊಡಪ್ಪ ಅಂತ ಸರ್ ಬೆಂಗಳೂರವರು ನಮ್ಮ ಹತ್ರ ರಾಗಿ ತಗೊಂಡ ಇದ್ದಾರೆ. ನೀವೇ ಬೆಳೆದ ರಾಗಿ? ನಾವೇ ಬೆಳೆದ ರಾಗಿ ಸರ್. ನಮಗೆ ಬೇಕು 25 ಕೆಜಿ 50 ಕೆಜಿ ಅಂತೇಳಿ ನಂದು ಬೆಳೆದಂತ ರಾಗಿನ ಪೂರ್ತಿ ಬೆಂಗಳೂರವ್ರು ತಗೊಂಡ ಇದ್ದಾರೆ ಸರ್ ನನ್ನ ಹತ್ರನೇ. ಅಂತ ಅಂದ್ರೆ ಲಾಭದಾಯಕ ಯಾವ್ದು ಮಾಡಿದ್ರು ಕೂಡ ಅದು ಲಾಭದಾಯಕವಾಗಿರುತ್ತೆ, ಲಾಭದಾಯಕ ತರ ನಾವು ಮಾಡ್ಕೋಬೇಕು. ಹೌದು ಸರ್, ಖಂಡಿತ. ಯಾವ್ದೇ ಕಾರಣಕ್ಕೂ ಯಾವತ್ತು ಬೆಳೆ ಮಾಡಿದಂತ ಬೆಳೆ ಯಾವ್ದು ಲಾಸ್ ಮಾಡಲ್ಲ ಸರ್. ಒನ್ ಟೈಮ್ ಆಗ್ಬೋದು, ಏನು ಮಾಡಂಗಿಲ್ಲ. ನಾವು ಹಣೆ ಬರ ನಾ ಅನ್ಕೊಂಡು ಸುಮ್ನೆ ಮಾಡ್ತೇ ಹೋಗ್ಬೇಕು. ಈಗ ಹಿಂದೆ ಎಲ್ಲ ಹೇಳಿ, ಮರಳಿ ಯತ್ನ ಮಾಡಿ ಮರಳಿ ಯತ್ನ, ಸುಮ್ನೆ ಒಂದ್ಸತಿ ಮಾಡಿದ ಲಾಸ್ ಆಯ್ತು, ಬಿಟ್ಬಿಟ್ರೆ ಮುಗ್ದೋಯ್ತು. ಈ ಬೆಳೆ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬೆಳೆ ಸರ್. ಈಗ ನಾವು ರೇಷ್ಮೆ ಮಾಡಿದ್ರು ಅಷ್ಟೇನೆ, ಈ ಬೆಳೆ ನಮಗೆ ರೈಟ್ ಡೌನ್ ಆಗ್ಬೋದು, ಮುಂದಿನ ಬೆಳೆ ಬಂದೇ ಬರುತ್ತೆ, ಕಾಯ್ಬೇಕು. ಏನಿಲ್ಲ, ಈಗ ಬರ್ಲಿಲ್ಲ ಅಂದ್ಬಿಟ್ಟು ನಾವ್ ಅದ್ ಕಿತ್ತು ಮತ್ತೆ ಇನ್ನೊಂದ್ ಮಾಡ್ಕೋ, ಅದು ಲಾಸ್ ಆದ್ರೆ ಮತ್ತೆ ಮಾಡ್ಕೊಂಡು ಏನಾಗುತ್ತೆ, ನಾವ್ ಅಲ್ಲಿ ನೆಲಸ ಮಾಡಿರ್ತೀವಿ ಸರ್. ಇನ್ನ ನಾವ್ ಇಲ್ಲಿ ಮಾಡಿ ಪ್ರಯೋಜನ ಇರಲ್ಲ. ಹಂಗಾಗಿ ಏನಿಲ್ಲ ಸರ್, ಭೂಮಿ ತಾಯಿಗೆ ನೀವ್ ಯಾವ್ದೇ ಭೂಮಿಲಿ ಯಾವ್ದೇ ಬೆಳೆ ಬೆಳೀರಿ, ಯಾವತ್ತು ಮೋಸ ಆಗಲ್ಲ ಸರ್. ಖಂಡಿತ ಆದಾಯ ಕೊಟ್ಟೆ ಕೊಡುತ್ತೆ, ಕೊಡುತ್ತೆ ಅನ್ನತ್ತೇನೆ ಮಾಡ್ಬೇಕು. ನಾವು ಕೊಡುತ್ತೆ ಕೊಡಲ್ವ ಅಂತ ಎಲ್ಲ ಮಾಡಿದ್ರೆ ನಾವು, ಅದು ನಮಗೆ ಡೌಟ್ ಅಲ್ಲಿ ಇರುತ್ತೆ ಸರ್, ಅದು ಬೆಳೆನೂ ಡೌಟ್ ಆಗ್ಬಿಡುತ್ತೆ. ಕೃಷಿಯ ಜೊತೆಗೆ ಬೇರೆ ವೃತ್ತಿಯನ್ನು ಕೂಡ ಮಾಡ್ತೀರಾ ಶಿವಕುಮಾರ್? ನೀವು ಬಹುತೇಕ ವಾರದಲ್ಲಿ 3-4 ದಿವಸ ಆ ಕೆಲಸನು ಕೂಡ ಇರುತ್ತೆ. ಇಷ್ಟೆಲ್ಲ ಕೃಷಿನಲ್ಲಿ ಒಂದೆಕರೆನಲ್ಲ ಇಷ್ಟೆಲ್ಲ ದೊಡ್ಡ ವಹಿವಾಟು ಮಾಡ್ಕೊಂಡು ನೀವು ಹೊರಗಡೆನೂ ಕೂಡ ಕೆಲಸ ಮಾಡ್ಕೊಂಡು ಈ ನಿಮ್ಮ ದನಕರುಗಳಾಗ್ಬೋದು, ಮೀನಾಗ್ಬೋದು, ಮತ್ತೆ ನೀವು ಸಾಕ್ತಾ ಇರತಕ್ಕಂಥ ಜೇನು ಇದೆಲ್ಲ ಅದನ್ನು ನೋಡ್ಕೊಳ್ಳ ಅಂತಾರೆ ಯಾರು ಸರ್? ನಮ್ಮ ಮಿಸ್ಸೆಸ್ ಸರ್. ನಮ್ಮ ಮಿಸ್ಸೆಸ್ ಅವರು ದಿವ್ಯ ಸಿಪಿ ಅಂತೇಳಿ, ನಮ್ಮ ಮದುವಾದ ಒಂದು ವರ್ಷದ ನಂತರ ನಾವು ಬೆಳೆ ಸ್ಟಾರ್ಟ್ ಮಾಡಿದ್ದು. ರೇಷ್ಮೆ ಮಾಡ್ತೀವಿ ಹಿಂಗೆ ಅಂತ ಅಂದಾಗ ಮಾಡಿ ನಾವಿದ್ದೀವಿ ಜೊತೆಲಿ. ಈ ನಮ್ಮ ಗ್ರಾಮಕ್ಕೆ ಬಂದು ನೀವು ಕೇಳ್ಬೋದು, ನಮ್ಮ ಮಿಸ್ಸಸ್ ಮಾಡೋ ಕೆಲಸನ ಒಂದು ಗಂಡಾಳು ಮಾಡೋದು ಡೌಟು. ನಾನು ತಿಳಿದ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ, ನಮ್ಮೂರವ್ರು ನಮ್ಗೆ ಹೇಳಿದ್ದಾರೆ, ಬೇರೆಯವ್ರು ಹೇಳ್ತಾರೆ. ಇವತ್ತು ಮನೆ ಹತ್ರ ಸರ್ 20 ಆಡಿದೆ, ಒಂದು 2 ಎಮ್ಮೆ ಇದೆ, 2 ಕರುಗಳಿದಾವೆ, ಮತ್ತೆ ನಮ್ದು ಜೇನಾಲಿ ಮತ್ತೆ ಜೋಳಕ್ಕೆ ನೀರಾಲಿ ರೇಷ್ಮೆ ಆಲಿ 150 ಮಟ್ಟ ರೇಷ್ಮೆ ಇಟ್ಟರು. ನಮ್ಮ ಮಿಸ್ಸಸ್ ಜೊತೆಗೆ ಒಬ್ರು ಲೇಬರ್ ಮಾಡ್ಕೊಂಡು ನಮ್ಮ ಮಿಸ್ಸಸ್ಸೇ ಮಾಡ್ತಾರೆ ಸರ್ ಇದೆಲ್ಲ. ನಿಮ್ಮ ಮನೆಯವರು ಹೆಂಗ್ ಮಾಡಕ್ಕೆ ಒಪ್ಕೊಂಡ್ರು? ಯಾಕಂದ್ರೆ ಓದ್ಕೊಂಡಿದ್ದವ್ರಲ್ವ ಅವರು? ಇಲ್ಲ ಸರ್, ಅದೇ ಈಗ ಆದಾಯ ಬರುತ್ತೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅವ್ರು ದುಡ್ಡಿನ ಮೇಲೆ ಅವ್ರನ್ನ ಇದ್ ಮಾಡ್ಬೇಕು. ಈಗ ನೋಡಿ ಇದ್ರ ಬರ್ತದೆ ಹಿಂಗ್ ಅಮೌಂಟ್. ಈಗ ನೀವು ರೇಷ್ಮೆ ಕೇಳ್ಬೋದು, ರೇಷ್ಮೆ ಇಲಾಖೆಗೆ ಹೋಗಿ ಕೇಳಿದ್ರೆ ಯಂಗ್ಸ್ಗೆ ಜಾಸ್ತಿ ಸೀಮಿತ ಸರ್ ಅದರಲ್ಲಿ, ಹೆಚ್ಚು ಅನುಕೂಲ ಇರುತ್ತೆ, ಹೆಚ್ಚು ಇಳುವರಿಯಿಂದ ಲೇಡೀಸ್ ಮಾಡೋದ್ರಿಂದಲೇ ಇಳುವರಿ ಬರುವಂತದ್ದು. ಈಗ ಏನಾಗುತ್ತೆ ಈಗ ನೋಡ್ಬೋದು ನೀವು, ಯಾವ್ದೇ ಒಂದು ಕೆಲಸ ಆದ್ರೂ ಅವರು ಇದರಿಂದ ಮಾಡ್ತಾರೆ, ಸ್ಪರ್ಧೆ ಬಾರಿ ಇದರಿಂದವ. ಈ ನಮ್ದು ಹಂಗಲ್ಲ, ಆದ್ರೆ ಆಯ್ತು ಹೋದ್ರು ಹೋಯ್ತೀವಿ ಅಂತೀವಿ, ಅವ್ರು ಹಂಗ್ ಮಾಡಲ್ಲ. ಅದ್ರಲ್ಲಿ ಒಂದು ಆದಾಯ ಬರುತ್ತೆ ಅಂದ್ರೆ ಅದರ ಮೇಲೆ ಬಾರಿ ಇಷ್ಟಪಟ್ಟು ಮಾಡ್ತಾರೆ ಸರ್ ಅವರು. ಈಗ ದನ ಎಮ್ಮೆ ಕೋಳಿ ಕುರಿ ಇದೆಲ್ಲವನ್ನು ಕೂಡ ಒಬ್ಬರೇ ನೋಡ್ಕೊಳಕ್ ಸಾಧ್ಯ ಆಗುತ್ತೆ ಶಿವಕುಮಾರ್? ಮಾಡ್ತಾ ಇದಾರೆ ಸರ್, ನೀವು ಬೇಕಾದ್ರೆ ಬಂದು ನಮ್ಮ ಮನೆ ಹತ್ರ ನೋಡಬಹುದು, ಖಂಡಿತ ಮಾಡ್ತಾ ಇದಾರೆ. ಮಾಡಬಹುದು ಸರ್, ಮಾಡೋದೇನು ದೊಡ್ಡದೇನಲ್ಲ. ಈಗ ಏಕೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಅದನ್ನ ಮಾಡಕ್ಕಲ್ಲ ಇದನ್ನ ಮಾಡಕ್ಕಲ್ಲ, ನಾವು ಫಾರಂ ತರ ಸರ್ ಯಾವ್ದು ಮಾಡಿಲ್ಲ, ಮೇಕೆ ಮಾಡಿದ್ರು ಅಷ್ಟೇ ಮಾಡಿಲ್ಲ. ಸುಮಾರು ಫಾರಂ ನೋಡಿದೀವಿ ಸರ್ ನಾವು ಇಲ್ಲಿಂದ, ನಾನು ಹೆಚ್ಚು ಕಮ್ಮಿ ಚಿತ್ರದುರ್ಗದ ಕಂಟನ್ನು ನಾವು ಫಾರಂ ಎಲ್ಲ ನೋಡಕ್ ಹೋಯ್ದಿವಿ. ನಮ್ಮ ಹಿಂಗ್ ಫ್ರೆಂಡ್ ಮಾಡಮ್ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಆದ್ರೂ ನಮಗೆ ಫಾರಂ ಗಿಂತ ನಾವು ನ್ಯಾಚುರಲ್ ಸಾಕಿರೋದೇ ಚೆನ್ನಾಗಿದೆ ಸರ್, ಮಾಡಬಹುದು, ಏನಿಲ್ಲ. ಅದನ್ನ ಏನ್ ಮಾಡ್ಬೇಕು ಈಸಿ ಅನ್ಕೋಬೇಕು ಸರ್, ಟ್ರಫ್ ಆಗುತ್ತೆ ಅದು ಮಾಡಕ್ಕಾಗಲ್ಲಕ್ಕನಪ್ಪ ಅಂದ್ರೆ ಆಗಲ್ಲ. ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ರೆ ಮಾಡಬಹುದು ಸರ್, ತೊಂದರೆ ಏನಿಲ್ಲ. ನಾವು ಬೆಳಿಗ್ಗೆ ಸರ್ ಒಂದ್ 8 ಗಂಟೆಗೆ ಹೋದ್ರೆ ಮನೆಯಿಂದ, ಸಂಜೆ ಬರೋದೇ 6 ಗಂಟೆ 7 ಗಂಟೆಗೆ ಸರ್. ನಾನು ವೆಲ್ಡಿಂಗು ಮೋಟರ್ ಕೆಲಸ ಟ್ರ್ಯಾಕ್ಟರ್ ಎಲ್ಲ ಇದೆ, ಮಾಡಕ್ ಹೋದ್ರಿಂದ ಬರೋದೇ ಲೇಟ್ ಆಗುತ್ತೆ. ನಾವು ಅವ್ರು ಅದೆಲ್ಲಾನು ಮಾಡ್ತಾ ಇದಾರೆ ಸರ್, ಇವತ್ತು ಪ್ರತ್ಯಕ್ಷ ಇವಾಗ ಮಾಡ್ತಾ ಇದಾರೆ. ಇವಾಗ್ಲೂ ಮಾಡ್ತಿದ್ರು ಹಿಂದೆ ಮುಗ್ದಿದೆ ಅಂತ ಏನಿಲ್ಲ, ಇವಾಗ್ಲೂ ಬಂದ್ರೆ ಯಾರು ಬಂದ್ರು ನೋಡ್ಬೋದು, ಮನೆ ಹತ್ರ ಲೈವ್ ಆಗಿ ನೋಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಈಗ ಎರಡು ತರದ ಕೆಲಸ ಮಾಡ್ತೀರ, ಒಂದು ಕೃಷಿ ಕೆಲಸಗಳನ್ನ ಮಾಡ್ತೀರ, ಮತ್ತೆ ಜೊತೆಗೆ ನೀವು ಕಲ್ತಿರ್ತಕ್ಕಂತ ಕಸಬನ್ನು ಕೂಡ ಮಾಡ್ತೀರ, ಯಾವ್ದು ಹೆಚ್ಚು ಉಪಯುಕ್ತ ಮತ್ತೆ ಯಾವ್ದ್ರ ಮೇಲೆ ಹೆಚ್ಚು ಪ್ರೀತಿ ನಿಮ್ಗೆ? ಸರ್ ಕೃಷಿನೇ ಜಾಸ್ತಿ ಪ್ರೀತಿ ಸರ್. ಯಾಕೆ ಅಂತ ಹೇಳಿದ್ರೆ ಏನೇ ಹೋದ್ರು ಈಗ ನಾವು ಏನ್ ಮಾಡ್ತೀನಿ, ನಾನು ಇಲ್ಲೇ ಕೆಲಸ ಮಾಡಿ ಬಂದ್ರು ಸರ್, ರಾತ್ರಿ 10 ಗಂಟೆಗೆ ಬಂದ್ರು ನಾನು ಕೃಷಿ ಹೊಂಡ ಹತ್ರ ಹೋಗಿ 1 ಗಂಟೆ ಕುಂತ್ಕೋತೀನಿ. ನಾವು ಮಲಗದೆ ಸರ್ ರಾತ್ರಿ 11 ಗಂಟೆ, ಬೆಳಿಗ್ಗೆ 7 ಗಂಟೆ. ಆದ್ರೂ ನೈಟ್ ಬಂದ್ರೆ ನಾನು ಎಷ್ಟೊತ್ತಿಗೆ ಬಂದ್ರು, ಕೃಷಿ ಹೊಂಡ ಹತ್ರ 1 ಗಂಟೆ ಟೈಮು, 1/2 ಗಂಟೆ ಟೈಮು, 1/4 ಗಂಟೆ ಟೈಮ್ ಮಾಡಿ ಎರಳು ಅದ ತೊಟ್ಟಿ ಹತ್ರ ಹೋಗಿ ಎರಳ ನೋಡಿ ಇವೆಲ್ಲಾನು ನಾನು ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ನಮ್ಗೆ ಸರ್ ಏನೇ ಮಾಡಿದ್ರು ಎಷ್ಟೇ ಬೇಜಾರಾಗಿ ಬಂದ್ರು, ನಾನು ನಿಮ್ಗೆ ಆಗ್ಲೇ ಹೇಳಿದ್ ಜೇನು ಖುಷಿ ಜೇನಿದೊಂದು ಜೇನ್ ಬಾಕ್ಸ್ ಮುಂದಾಗಣ್ಣ, ನಮ್ಗೆ ಏನೇ ಟೆನ್ಷನ್ ಇದ್ರು ಅಲ್ಲಿ ಕಳೆದೋಗ್ಬಿಡುತ್ತೆ ಸರ್ ಅದು. ಹಂಗಾಗಿ ನಾನು ಏನ್ ಮಾಡ್ತೀನಿ, ಎಲ್ಲಾನು ಬಂದಾಗ ಮೇಕೆಗೆ ಒಂದು 5 ನಿಮಿಷ ನೋಡುವಂತದ್ದು, ನಾಯಿ ಜೊತೆ ಆಟಾಡೋದು ಒಂದು 5 ನಿಮಿಷ ಆಟಾಡುವಂತದ್ದು. ನಾವು ಈಗ ಮಾಡಿರೋ ನಾಯಿಗಳು ಎಷ್ಟು ಅವ್ ನೋಡ್ಬೋದು ನೀವು, ನಮ್ಗಿಂತ ಎಷ್ಟು ಹೊಂದ್ಕೋತವೆ ನಮ್ನ ಅಂತ ಅಂದ್ರೆ, ಕೂರು ಅಂದ್ರೆ ಕೂರ್ತವೆ, ಹೇಳು ಅಂದ್ರೆ ಹೇಳ್ತವೆ. ನಮ್ ಮನುಷ್ಯಂಗೆ ನಮ್ನ ಕುಂದಗಳಪ್ಪ ಇಲ್ಲಿ ಅಂತಂದ್ರೆ ತಡ್ರಿ, ಅವ್ರ ಅಕಡೆ ಕೋಯರ್ ಈ ಕಡೆ ಕೋಯರ್ ಎಲ್ಲ ಕದ್ದು ಇರ್ತವೆ, ಇವ್ರು ಆತರ ಮಾಡಲ್ಲ ಪ್ರಾಣಿಗಳು. ಹಂಗಾಗಿ ಎಲ್ಲಾನು ನಾನು ಒಂದ್ಸತಿ ವೀಕ್ಷಣೆ ಮಾಡ್ಕೊಬತ್ತೀನಿ, ಮನೆಯವ್ರು ಎಲ್ಲ ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ಇಲ್ಲೋ ಏನು ಅಂತ, ಇಲ್ಲ ಅವ್ರೇನಾರ ಒಂದ್ ಕೊರತೆ ಮಾಡಿ ನಾವೊಂದು ಮಾಡೋಣ ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ಬಂದು ನಾವು ನೋಡೋ ಕೆಲಸ ನಾವು ಮಾಡ್ತೀವಿ ಸರ್. ಒಟ್ಟಿಗೆ ಕೃಷಿ ಮಾಡ್ಕೊಂಡು ಸಂತೋಷವಾಗಿದ್ದೀರಿ? ಫುಲ್ ಖುಷಿಯಾಗಿದ್ದೀವಿ ಸರ್, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಶಿವಕುಮಾರ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಮಾಡುವಂತದ್ದು? ಸರ್, ನಂದು ಚನ್ನರಾಯಪಟ್ಟಣ ತಾಲೂಕು ಶ್ರಂಬಗಳ ಹೋಬಳಿ ಹಿರಿಬಿಳ್ತಿ ಗ್ರಾಮ. ನಮ್ಮ ತಾಲೂಕಲ್ಲಿ ತೋಟಗಾರಿಕೆ ಇಲ್ಲ ಹೋಬಳಿಗೆ ಬಂದು ಕೃಷಿ ಇಲಾಖೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ತರ ಮಾಡ್ತಾ ಇದಾರಲ್ಲ ಜೇನು ಕೃಷಿ, ಜೇನು ಮೀನು ಕೋಳಿ ಯಾರು ಮಾಡ್ತಾ ಇಲ್ಲಿ ಎಲ್ಲಿ ಮಾಡ್ತಿದಾರ ಅಂತಲ್ಲ ಅಂತ ಹೆಸರು ಕೇಳಿದ್ರು ಹೇಳ್ತಾರೆ. ಇಲ್ಲ ಈ ತರ ಮಾಡ್ತಾ ಇರೋ ಯಾರು ಪಕ್ಕದಳ್ಳಿ ಇದಾರಲ್ಲ ಯಾರು ಅಂತ ಕೇಳಿದ್ರೆ ಸರ್ ಎಲ್ಲರೂ ಹೇಳ್ತಾರೆ. ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂದ್ರೆ ನಮ್ಮ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬರ್ಬೋದು ಸರ್. ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ. 9100801858. ಇನ್ನೊಮ್ಮೆ ಹೇಳಿ. 9100801858. ಒಳ್ಳೆಯದು ಶಿವಕುಮಾರ್, ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಇವತ್ತು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ತಾವು ಹಂಚಿಕೊಂಡ್ರಿ. ಬಹಳ ಕೃಷಿಯನ್ನು ಮಾಡ್ಕೊಂಡು ಬಹಳ ಸಂತೋಷವಾಗಿದ್ದೀನಿ. ಅದರಲ್ಲೂ ಕೂಡ ಸಮಗ್ರ ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ಆ ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಗಾನಾಂತರಂಗ, 6:51 ಚಿತ್ರಗೀತೆಗಳ ಪ್ರಸಾರ, 7:45 ಬೆಂಗಳೂರು ಕೇಂದ್ರದಿಂದ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ, 9:00 ಯುವವಾಣಿಯಲ್ಲಿ ಮೊದಲಿಗೆ ಸಮಯದ ಸುತ್ತಲಿನ ಜೀವನ, ಮಧುರಾ ಲಕ್ಷ್ಮೀಶ್ ಭಟ್ ಅವರಿಂದ ಭಾಷಣ, ನಂತರ ಅನುಷಾ ಎಸ್ ಅವರಿಂದ ಒಂದು ಭಾವಗೀತೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೌಶಲ್ಯ ಮತ್ತು ಸಾಮರ್ಥ್ಯಗಳ ಮೇಲೆ ಕೇಂದ್ರೀಕೃತವಾದ ಉನ್ನತ ಶಿಕ್ಷಣದ ಬಗ್ಗೆ ಮರುಚಿಂತನೆಯನ್ನ ಅನ್ನಪೂರ್ಣ ಬಿಆರ್ ಅವರಿಂದ ಕೇಳಬಹುದಾಗಿರುತ್ತದೆ. ಇಂದು ರಾತ್ರಿ 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ವಿದ್ವಾನ್ ಇಮನಿ ಶಂಕರ್ ಶಾಸ್ತ್ರಿ ಅವರಿಂದ ವೀಣಾ ವಾದನವನ್ನು ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಡಾ ಪುಷ್ಪಾ ಕುಟ್ಟಣ್ಣ ಅವರ ಚಿಂತನ, 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಒಂದು ಭಾವಗೀತೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, 7:50 ಸವಿಗಾನ, 9:00